ಅದಕ್ಕಿಂತ ದೊಡ್ಡದು. ಶೇಖರ್ ಅವರೇ, ಏನಾಯ್ತು ದೀಪಾವಳಿ ನೋಟ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು, ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿ ನಾ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ವಾಣಿಜ್ಯ ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ ರೈತ ಬಾಂಧವರೇ. ಇನ್ನೀಗ ಜಲಾನಯನ ಪ್ರದೇಶದಲ್ಲಿ ವೈಜ್ಞಾನಿಕ ಮೀನುಗಾರಿಕೆ ಕುರಿತು ಡಾಕ್ಟರ್ ಕೆಬಿ ರಾಜಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸುತ್ತಿದ್ದಾರೆ ತಿಮ್ಮಪ್ಪ ಹೆಚ್ಚಿಗೌಡ. ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಮೀನು ಕೃಷಿಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಮತ್ತು ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಬಿ ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ರಾಜಣ್ಣ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ವೈಜ್ಞಾನಿಕ ಕೃಷಿಯಲ್ಲಿ ಮೀನನ್ನು ಹೇಗೆ ಬೇಸಾಯ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಡಿ. ಖಂಡಿತ ಸರ್. ಈಗ ವೈಜ್ಞಾನಿಕ ಕೃಷಿ ಮತ್ತು ಸಾಂಪ್ರದಾಯಿಕ ಮೀನು ಕೃಷಿಯಲ್ಲಿ ಬಹಳ ವ್ಯತ್ಯಾಸ ಇದೆ ಸರ್. ಅಂದರೆ ವೈಜ್ಞಾನಿಕ ಮೀನು ಕೃಷಿಯಲ್ಲಿ ಏನಂದ್ರೆ ನಮಗೆ ಇಲ್ಲಿ ನಾವು ಹಲವಾರು ರೀತಿಯ ಪಾಲನೆಗಳನ್ನು ಮಾಡ್ತಾ ಬರಬೇಕಾಗುತ್ತೆ. ಅಂದ್ರೆ ಮೀನು ಕೊಳ ತಯಾರಿಯಿಂದ ಹಿಡಿದ್ಬಿಟ್ಟು ಮತ್ತು ಮೀನು ಮರಿ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಬೇಕಾಗುತ್ತೆ, ಮೀನು ಮರಿಗಳು ಬಿತ್ತಿದ ನಂತರ ಏನ್ ಮಾಡಬೇಕಾಗುತ್ತೆ, ಮತ್ತೆ ಅದಕ್ಕೆ ಯಾವ ರೀತಿ ಆಹಾರ ಪದ್ಧತಿ ಕೊಡಬೇಕು, ಮತ್ತೆ ಯಾವ ರೀತಿ ನಾವು ನೀರಿನ ಗುಣಧರ್ಮಗಳನ್ನು ಕಾಪಾಡಬೇಕು, ಹಲವಾರು ಪದ್ಧತಿಗಳನ್ನು ವೈಜ್ಞಾನಿಕ ಮೀನು ಕೃಷಿ ಅಳವಡಿಸಿಕೊಡ್ತೇವೆ. ಅದೇ ರೀತಿ ಆದ್ರೆ ಮತ್ತೆ ಮೀನು ಮರಿಗಳ ಬಿತ್ತನ ಸಾಂದ್ರತೆಯು ಸಹ ಬಹಳ ವ್ಯತ್ಯಾಸ ಇರುತ್ತೆ. ಸಾಂಪ್ರದಾಯಿಕ ಮೀನು ಕೃಷಿಗೂ ಮತ್ತು ವೈಜ್ಞಾನಿಕ ಮೀನು ಕೃಷಿಯಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ. ಸಾಂಪ್ರದಾಯಿಕ ನಾವು 1 ಎಕರೆಗೆ ಈಗ ವೈಜ್ಞಾನಿಕ ಮೀನು ಕೃಷಿಯಲ್ಲಿ ಅಂದ್ರೆ 4,000 ಮೀನು ಬಿತ್ತಿಗಳನ್ನು ಮಾಡಬಹುದು. ಅದೆ ಸಾಂಪ್ರದಾಯಿಕ ಮೀನು ಕೃಷಿಯಲ್ಲಿ ಅಂದ್ರೆ ಎಕರೆಗೆ 2,000 ಮೀನು ಮರಿಗಳನ್ನು ಬಿತ್ತನೆ ಮಾಡಬಹುದು. ಬಟ್ ಮೀನು ಈ ವೈಜ್ಞಾನಿಕ ಕೃಷಿ ಮಾಡೋದ್ರಿಂದ ಏನಂದ್ರೆ ಬಹಳ ನಾವು ಕಡಿಮೆ ನೀರಿನಲ್ಲಿ ಹೆಚ್ಚು ಮೀನು ಉತ್ಪಾದನೆ ಮಾಡಬಹುದು ಮತ್ತು ಹೆಚ್ಚು ಲಾಭವನ್ನು ಗಳಿಸಬಹುದು ಅಂತ ನಮ್ಮ ಈ ವೈಜ್ಞಾನಿಕ ಕೃಷಿ. ಮತ್ತು ಈ ವೈಜ್ಞಾನಿಕ ಕೃಷಿಯಿಂದ ನಾವು ಒಂದೇ ತಲೆ ಮೀನು ಬೆಳವಣಿಗೆ ಮಾಡಬಾರದು, ಮತ್ತು ವಿವಿಧ ಮೀನು ತಲೆಗಳನ್ನು ಬಿತ್ತನೆ ಮಾಡೋದ್ರಿಂದ ನಾವು ಏನಂದ್ರೆ ಈ ಸಮಗ್ರ ಮೀನು ಕೃಷಿಯಲ್ಲಿ ಈ ಕಾಟ್ಲಾ, ರೋಹು ಮತ್ತು ಕಾಮನ್ ಕಾರ್ಪ್ ಅಂತ ಇರ್ತವೆ, ಮತ್ತು ಹುಳ್ಳುಗೆಂಡೆ, ಬೆಳ್ಳಿಗೆಂಡೆ ಅಂತ ಮೀನುಗಳಿರ್ತವೆ. ಇವುದು ಜಾಗಕ್ಕಾಗಲಿ ಮತ್ತು ಆಹಾರಕ್ಕಾಗಲಿ ಒಂದಕ್ಕೊಂದು ಪೈಪ್ ಪಡೋದಿಲ್ಲ. ಈಗ ರಜಣ್ಣ ಅವರು ನಮಗೆ ಜಲಾನಯನ ಪ್ರದೇಶದಲ್ಲಿ ವೈಜ್ಞಾನಿಕ ಮೀನು ಕೃಷಿಯ ಪದ್ಧತಿ ಅನುಸರಿಸಬೇಕೆಂದ್ರೆ ಯಾವೆಲ್ಲ ಜಲಾನಯನ ಪ್ರದೇಶದಲ್ಲಿ ಮೀನು ಕೃಷಿಯನ್ನು ಕೈಗೊಳ್ಳಬಹುದು? ಖಂಡಿತ ಸರ್. ಈಗ ನೋಡಿ ಸರ್, ನೀವು ಜಲಾನಯನ ಪ್ರದೇಶಗಳಂದ್ರೆ ಏನಾಗುತ್ತೆ, ಪ್ರತಿ ಉಪ ಜಲಾನಯನದಲ್ಲಿ ಪ್ರದೇಶದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಮಗೆ ಸರಾಸರಿ ಒಂದು 18-20 ಹೆಕ್ಟೇರಷ್ಟು ಜಲಾನಯನ ಪ್ರದೇಶಗಳು ಸಿಗ್ತವೆ. ಯಾಕಪ್ಪ ಅಂದ್ರೆ ಈ ಜಲಾನಯನ ಪ್ರದೇಶಗಳೇನಂದ್ರೆ ನಮಗೆ ಈ ಜಲಾನಯನ ಪ್ರದೇಶಗಳಂದ್ರೆ ಏನಂದ್ರೆ ಮಳೆ ಆಧರಿಸಿದ ಪ್ರದೇಶ. ನಮ್ಮ ಕರ್ನಾಟಕ ರಾಜ್ಯವು 80% ನಾವು ಮಳೆ ಆಧರಿಸಿದ ಪ್ರದೇಶವಾಗಿ ಕೃಷಿಯನ್ನು ಅವಲಂಬಿಸಿದ್ದೀವಿ. ಅದರಿಂದ ಏನಾಗುತ್ತೆ, ಈ ಮಳೆ ಆಧರಿತ ಪ್ರದೇಶದ ಜಲಾನಯನ ಪ್ರದೇಶಗಳಲ್ಲಿ ನಮಗೆ ಈ ಅಲ್ಪಾವಧಿ ನೀರಿರುವಂತಹ ಜಲಾನಯನ ಪ್ರದೇಶಗಳು ಯಾವುವು ಅಂದ್ರೆ ಕೆರೆ ಕಟ್ಟೆಗಳು, ಗೋಕಟ್ಟೆಗಳು, ನಾಲಾಬದುಗಳು, ಚೆಕ್ ಡ್ಯಾಮ್ಗಳು ಮತ್ತು ಕೃಷಿ ಹೊಂಡಗಳು. ಇವೇನಾಗುತ್ತೆ, ಮಳೆಗಾಲ ಬಂದಾಗ ಅಷ್ಟೇ ನೀರನ್ನು ತುಂಬಿಸ್ತವೆ. ಆ ಮಳೆಗಾಲ ನೀರು ತುಂಬಿದಾಗ ಏನಾಗುತ್ತೆ, ಅವನ್ನು ನಾವು ಓನ್ಲಿ ಕೃಷಿಗೆ ಮತ್ತು ದನಕರುಗಳ ನೀರು ಕುಡಿದಕ್ಕೆ ಉಪಯೋಗಿಸ್ತೀವಿ. ಇಂಥ ಸಂಪನ್ಮೂಲಗಳನ್ನು ಸಹ ನಾವು ಮೀನು ಕೃಷಿಗೆ ಅಳವಡಿಸಿಕೊಂಡಾಗ ರೈತರ ಆರ್ಥಿಕ ಅಭಿವೃದ್ಧಿಗೆ ಕಾರಣವಾಗುತ್ತೆ, ಮತ್ತು ನಮಗೆ ಪೌಷ್ಟಿಕ ಆಹಾರ ದೊರಕುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಸುತ್ತಮುತ್ತ, ಮತ್ತು ರೈತರ ಆದಾಯವನ್ನು ಹೆಚ್ಚಿಸಬಹುದು. ಮತ್ತು ಈ ಅಲ್ಪವಾದ ನೀರಿನಂತರ ಸಂಪನ್ಮೂಲಗಳನ್ನು ಯಾವ ರೀತಿಯಾದಂಥ ಮೀನು ಕೃಷಿ ಅಳವಡಿಸ್ಕೋಬಹುದು ಅನ್ನೋದು ಬಹಳ ಪ್ರಾಮುಖ್ಯತೆ ಇರುತ್ತೆ. ಯಾಕಂದರೆ ಕೃಷಿ ಹೊಂಡ ಒಂದು ನಾವು ಬೋರ್ವೆಲ್ ನೀರನ್ನು ಉಪಯೋಗಿಸಿ ತುಂಬಿಸುವಂಥ ಕೆಲಸ ಕೃಷಿಗೆ ಬಳಸ್ಕೊಂಡಂಥ ನೀರು. ಅದೇ ರೀತಿ ನಾಲಾಬದು, ಚೆಕ್ ಡ್ಯಾಮ್ಗಳು, ಕೋಕಟ್ಟುಗಳು ಮಳೆ ಬಂದಂಥ ನೀರನ್ನ ಶೇಖರಣೆ ಮಾಡಿ ಉಪಯೋಗಿಸುವಂಥ ನೀರು. ಅಂಥ ಜಲಸಂಪನ್ಮೂಲಗಳು ಯಾವ ರೀತಿಯಾದಂಥ ಮೀನು ಕೃಷಿಯನ್ನು ಅಳಿಸ್ಕೊಂಡ್ರೆ ರೈತರಿಗೆ ಲಾಭ ಅನ್ನೋದು ಬಹಳ ಪ್ರಾಮುಖ್ಯತೆ. ಈಗ ವೈಜ್ಞಾನಿಕ ಮೀನು ಕೃಷಿ ಮತ್ತು ಸಾಂಪ್ರದಾಯಿಕ ಮೀನು ಕೃಷಿ, ಇದರಲ್ಲಿ ನಾವು ಯಾವ ವ್ಯತ್ಯಾಸ ನೋಡ್ಕೊಳ್ಬಹುದು ಸರ್? ವೈಜ್ಞಾನಿಕ ಮೀನು ಕೃಷಿಗೂ ಮತ್ತು ಸಾಂಪ್ರದಾಯಿಕ ಮೀನು ಕೃಷಿಗೂ ಬಹಳ ವ್ಯತ್ಯಾಸ ಇದೆ ಸರ್. ವೈಜ್ಞಾನಿಕ ಪದ್ಧತಿಯಲ್ಲಿ ಮೀನು ಕೃಷಿಯನ್ನು ಮಾಡಿದಾಗ ನಾವು ಇಲ್ಲಿ ಬಹಳಷ್ಟು ಪದ್ಧತಿಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ನಾವು ಕೊಳದ ತಯಾರಿಯಿಂದ ಮಾಡೋದ್ರಿಂದ ಹಿಡಿದು ಮತ್ತೆ ಮೀನು ಮರಿಗಳ ಬಿತ್ತನೆ ಮಾಡೋದು ಬಂದು ಮತ್ತು ಮೀನುಗಳನ್ನು ಬಿತ್ತನೆ ಮಾಡಿದ ನಂತರ ಅವುಗಳ ಪಾಲನೆ ಯಾವ ರೀತಿ ಮಾಡಬೇಕು, ಪೂರ್ವ ಸಿದ್ಧತೆಗಳೇನು ಮಾಡಬೇಕು, ಮತ್ತೆ ಬಿತ್ತನೆ ಮಾಡಿದಂಥ ಸಿದ್ಧತೆಗಳೇನು ಮಾಡ್ಕೋಬೇಕು. ಇಲ್ಲಿ ನಾವು ವೈಜ್ಞಾನಿಕ ಪದ್ಧತಿಯಲ್ಲಿ ಒಂದೇ ತಲೆ ನಾವು ಮೀನು ಸಾಕಾಣಿಕೆ ಮಾಡಬಾರ್ದು, ವಿವಿಧ ರೀತಿಯ ಮೀನು ತಲೆಗಳನ್ನು ಬಿತ್ತನೆ ಮಾಡಬೇಕಾಗುತ್ತೆ. ಇದು ಸಾಂಪ್ರದಾಯಿಕ ಮೀನು ಪದ್ಧತಿಯಲ್ಲಿ ನಾವು ಯಾವುದೇ ರೀತಿಯಂಥ ಗೊಬ್ಬರೀಕರಣ ಮತ್ತು ಅದಕ್ಕೆ ಮೀನಿಗೆ ಬೇಕಂಥ ಆಹಾರನ ನಾವು ಕೊಡೋದಿಲ್ಲ. ಇದು ವೈಜ್ಞಾನಿಕ ಪದ್ಧತಿಯಲ್ಲಿ ಅಂದರೆ ನಾವು ಕೊಳದ ತಯಾರಿಂದ ಹಿಡಿದ್ಬಿಟ್ಟು ಅದಕ್ಕೆ ಗೊಬ್ಬರೀಕರಣ ಮಾಡೋದು ಮತ್ತು ಮೀನು ಮರಿಗಳ ಬಿತ್ತನೆ ಯಾವ ಸಾಂದ್ರತೆಯಲ್ಲಿ ನಾವು ಬಿತ್ತನೆ ಮಾಡಬೇಕು ಮತ್ತು ಎಷ್ಟು ಆಹಾರ ಕೊಡಬೇಕು ಮತ್ತು ಜಲ ವಿಸ್ತೀರ್ಣ ಎಷ್ಟಿದೆ ಆ ವಿಸ್ತೀರ್ಣಕ್ಕೆ ತಕ್ಕಂತೆ ಎಷ್ಟು ಮೀನು ಮರಿಗಳ ಬಿತ್ತನೆ ಮಾಡೋದ್ರ ಬಹಳ ಮುಖ್ಯತೆ. ಮತ್ತು ಮೀನು ಮರಿಗಳ ಆಯ್ಕೆನೂ ಬಹಳ ಪ್ರಾಮುಖ್ಯತೆ ಆಗಿರುತ್ತೆ. ಇಲ್ಲಿ ನಾವು 1 ಎಕರೆಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು 1 ಎಕರೆಗೆ 4,000 to 5,000 ಮೀನು ಮರಿಗಳನ್ನು ಬಿತ್ತನೆ ಮಾಡ್ತೀವಿ. ಇಲ್ಲಿ ಮೀನು ಮರಿಗಳ ಬಿತ್ತನೆ ಮಾಡೋದು ಬಹಳ ಬಲಿತ ಕುಂಠಿತ ಗೆಂಡೆ ಮರಿಗಳನ್ನು ಬಿತ್ತನೆ ಮಾಡಬೇಕು. ಇಲ್ಲಿ ಮೀನು ಕೃಷಿಗಾಗಿ ಸ್ಥಳದ ಆಯ್ಕೆ ಕೂಡ ಬಹಳ ಮುಖ್ಯ. ಸ್ಥಳ ಆಯ್ಕೆ ಮತ್ತು ಅಲ್ಲಿ ನೀರಿನ ಗುಣಧರ್ಮಗಳು ಬಹಳ ಮುಖ್ಯ, ಮತ್ತು ಅದರ ಫಲವತ್ತತೆ ಮಾಡೋದು ಬಹಳ ಮುಖ್ಯ ಇರುತ್ತೆ. ನೀರಲ್ಲೂ ಕೂಡ ಬದಲಾವಣೆ ಇರಬಹುದು. ಹೌದು ಹೌದು ಹೌದು, ಖಂಡಿತ ಇರುತ್ತೆ. ಈಗ ಬೋರ್ ನೀರಲ್ಲಿ ಅಲ್ಲೇ ಗುಣಮಟ್ಟ ಬೇರೆ ಬೇರೆ ಇರುತ್ತೆ. ನಾವು ಚಾನಲ್ ನದಿ ನೀರದ ಬೇರೆ ಇರುತ್ತೆ, ಕಾಲುವೆ ಕೆರೆ ನೀರು ಬೇರೆ ಇರುತ್ತೆ, ಕಾಲುವೆ ನೀರು ಬೇರೆ ಇರುತ್ತೆ. ಖಂಡಿತ, ಯಾಕಂದ್ರೆ ನಾವು ಬೋರ್ವೆಲ್ ನೀರನ್ನು ಉಪಯೋಗಿಸಿದಾಗ ಯಾವುದೇ ರೀತಿಯ ಪೋಷಕಾಂಶಗಳು ಇರೋದಿಲ್ಲ ಅದರಲ್ಲಿ. ಹೌದು, ಅದಕ್ಕೆ ಕೆರೆ ಮತ್ತೆ ನದಿ ನೀರುಗಳಲ್ಲಿ ಫಲವತ್ತಾದಂತ ನೀರಿನ ಅಂಶಗಳು, ಅಲ್ಲಿಗೆ ಮೀನು ಮರಿಗಳಿಗೆ ಬೇಕಂತ ನೈಸರ್ಗಿಕ ಆಹಾರ ಸಿಗುತ್ತೆ. ಬಟ್ ಇಲ್ಲಿ ಬೋರ್ವೆಲ್ ನೀರಲ್ಲಿ ನಮ್ಗೆ ಸಿಗೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಈ ಗೊಬ್ಬರೀಕರಣ ಅಂತ ಮಾಡ್ತೀವಿ. ಗೊಬ್ಬರೀಕರಣ ಎಷ್ಟು ಮಾಡಬೇಕು, ಎಕರೆಗೆ ಎಷ್ಟು ಅಂತ ಮಾಡಬೇಕು, ಎಲ್ಲಾ ಪದ್ಧತಿಗಳನ್ನು ವೈಜ್ಞಾನಿಕ ರೀತಿ ನಾವು ಅಳಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಮೀನು, ಈಗ ಮೀನು ಕೃಷಿಯಲ್ಲಿ ಆಯ್ಕೆ ಮಾಡಬೇಕಂದ್ರೆ ಹೆಚ್ಚು ಲಾಭದಾಯಕ ತರುವಂತಹ ತಳಿಗಳು ಯಾವ್ಯಾವ ಸರ್? ಈಗ ನಮ್ಮಲ್ಲಿ ಸಿಹಿ ನೀರಲ್ಲಿ ಬೆಳೆತಕ್ಕಂತ ಮೀನು ತಳಿಗಳು ಬಹಳಷ್ಟು ಉಂಟು ಸರ್. ನೀವೀಗ ನಾವು ನೋಡಬಹುದು, ಕಟ್ಲ, ರೋಹು, ಸಾಮಾನ್ಯ ಗೆಂಡೆ, ಬೆಳ್ಳಿಗೆಂಡೆ, ಹುಲ್ಲುಗೆಂಡೆ, ಮತ್ತೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾವು ಈ ಕುಚ್ಚು ಮೀನು ಅಂತ ಒಂದು ನೋಡ್ತಿದ್ದೀವಿ, ಮತ್ತೆ ಅದೇ ರೀತಿ ತಿಲಾಪಿಯ, ಮತ್ತೆ ಈ ತರ ಆದ ತಳಿಗಳು. ನಮ್ಮ ಯಾವಾಗಲೂ ನಮ್ಮಲ್ಲಿ ಹೆಚ್ಚು ಲಾಭ ಕೊಡುವಂತ ಮೀನು ತಳಿ ಅಂದ್ರೆ ನಾವು ಈ ಭಾರತೀಯ ಗೆಂಡೆ ಮೀನು ತಳಿಗಳು, ಈ ತಳಿಗಳನ್ನ ಯಾಕಂದ್ರೆ ಇವು ನಮ್ಮ ಹಿಂದಿನ ಕಾಲದಿಂದ ಪದ್ಧತಿಯಲ್ಲಿ ಉಪಯೋಗಿಸುವಂತ ಮತ್ತು ಜನರಿಗೆ ಬಹಳ ಜನಪ್ರಿಯ ತಳಿಗಳು, ಮತ್ತು ಒಳ್ಳೆ ರುಚಿ ಇರ್ತಕ್ಕಂತ ಮೀನುಗಳು. ಯಾವತ್ತು ನಮಗೆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಬೆಲೆ ಸಿಕ್ಕುವಂತ ಒಂದು ತಳಿ ಸಾಕೋದ್ರಿಂದ ಯಾವಾಗಲೂ ಸಿಗುತ್ತೆ, ಮತ್ತೆ ಬಹಳ ರುಚಿಯಾದಂತ ಮೀನು ತಳಿಗಳು. ಮತ್ತೆ ಇದರಿಂದ ಈ ಮೀನು ತಳಿಗಳನ್ನ ಉಪಯೋಗಿಸಿದ್ರೆ ಖಂಡಿತವಾಗ್ಲೂ ಲಾಭ ಸಿಗುತ್ತೆ. ಬೇರೆ ತಳಿಗಳು ಉಪಯೋಗಿಸಿದ್ರೆ ಇದು ತಳಿಗಳು ಉಪಯೋಗಿಸಿದ್ರೆ ಬಹಳ ಲಾಭ ನಮ್ಮ ಒಳನಾಡು ಮೀನುಗಾರಿಕೆಯಲ್ಲಿ. ಇನ್ನೊಂದು ಡಾಕ್ಟರ್ ರಾಜೇಣ್ಣ ಅವರೇ, ಈಗ ಸಾಮಾನ್ಯವಾಗಿ ಮೀನು ಸಾಕಾಣಿಕೆ ಮಾಡ್ಕೊಳ್ಬೇಕಂದ್ರೆ ಮೊದಲನೇದಾಗಿ ಮೀನು ಕೃಷಿಯ ಹೊಂಡವನ್ನ ಸಿದ್ಧಪಡಿಸಿಕೊಳ್ಬೇಕು. ಹೌದು, ಖಂಡಿತ. ಅದನ್ನ ಹೇಗೆ ಸಿದ್ಧಪಡಿಸಬೇಕು? ಮೀನು ಕೃಷಿ ಹೊಂಡ ಅಂದ್ರೆ ಈಗ ನಾವು ಒಂದು ಆಯತಾಕಾರದಲ್ಲಿ ಇರಬೇಕಾಗುತ್ತೆ. ಯಾವತ್ತು ನಮಗೆ ಮೀನು ಕೃಷಿ ಹೊಂಡ ತಯಾರಬೇಕು, ಆಯತಾಕಾರ ಇರಬೇಕು. ಆಯತಾಕಾರ ಆದ್ಮೇಲೆ ಅದನ್ನ ನಾವು ಮಣ್ಣಿನ ಗುಣಧರ್ಮಗಳನ್ನ ಚೆಕ್ ಮಾಡಬೇಕು, ಆ ಮಣ್ಣನ್ನ ಫಲವತ್ತತೆ ಚೆಕ್ ಮಾಡಬೇಕು, ಅದರಲ್ಲಿ ಯಾವ ರೀತಿಯಾದ ಪೋಷಕಾಂಶಗಳಿವೆ. ಅದೇ ರೀತಿ ಮಣ್ಣಿನ ಫಲವತ್ತತೆ ಮೇಲೆ ನಾವು ಗೊಬ್ಬರೀಕರಣ ಮಾಡಬೇಕಾಗುತ್ತೆ, ತಯಾರಿ ಮಾಡಬೇಕು, ಕೊಳೆ ತಯಾರಿ. ಕೊಳೆ ತಯಾರಿ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನ ಅಲ್ಲಿ ಸುಣ್ಣ ಎಷ್ಟಾಗಬೇಕು, ಗೊಬ್ಬರ ಎಷ್ಟಾಗಬೇಕು, ಎನ್ ಪಿ ಕೆ ಅಂದ್ರೆ ನೈಟ್ರೈಡ್, ಪೊಟಾಶು, ಮತ್ತೆ ರಂಜಕ ಪೋಷಕಾಂಶಗಳಿದಾವಲ್ಲ, ಇವನ್ನ ನಾವು ಆಡ್ಬೇಕಾಗತ್ತೆ. ಮೀನು ಮರಿಗಳ ಬಿತ್ತನೆ ಮಾಡೋಕ್ಕಿಂತ ಮುಂಚೆನೆ ಕೊಳದ ತಯಾರಿ ಮಾಡ್ಕೋಬೇಕಾಯ್ತು. ಇದನ್ನೆಲ್ಲ ಇದು ಮಾಡಿದ ಮೇಲೆ ನೀರು ತುಂಬಿಸಿಬಿಟ್ಟು ಗೊಬ್ಬರೀಕರಣ ಮಾಡಿ ಇವೆಲ್ಲ ಪೋಷಕಾಂಶಗಳಾದ್ಮೇಲೆ ನೆಕ್ಸ್ಟ್ ನಾವು ಮೀನು ಮರಿಗಳ ಬಿತ್ತನೆ ಮಾಡ್ಬೇಕಾಗುತ್ತೆ. ಆಯ್ತು, ಈಗ ಹೊಂಡ ಅಂತ ಹೇಳಿದ್ರಲ್ಲ, ಹೌದು ಸರ್, ಯಾವ ಒಂದು ಅಳತೆಯ ಹೊಂಡ ನಿರ್ಮಿಸಿದ್ರೆ ಉಪಯೋಗ? ಈಗ ಸರ್ ನೀವು ಅಲ್ಪಾವಧಿ ನೀರ್ ನಿಲ್ಲುವಂತ ಜಲಸಂಪನ್ನ ನೋಡಬಹುದು. ಈಗ ಕೃಷಿ ಹೊಂಡ ತಯಾರಿಸ್ತಾರೆ ರೈತರುಗಳು, ಅದು 15x15 ಅಂದ್ರೆ 144x125 ಚದರ, 100 ಘನ ಚದರ ಮೀಟರ್, 200 ಘನ ಚದರ ಮೀಟರ್. ಇದು ಅಲ್ಪಾವಧಿ ನೀರ್ ನಿಲ್ಲುವಂತ ಜಲಸಂಪನ್ಮೂಲಗಳಲ್ಲಿ ರೈತರ ಜಮೀನುಗಳಲ್ಲಿ ಈ ಕೃಷಿ ಇಲಾಖೆ ಕೃಷಿ ಭಾಗ್ಯ ಯೋಜನೆಯಲ್ಲಿರ್ಬೋದು, ನರೇಗಾ ಸ್ಕೀಮ್ ಅಲ್ಲಿರ್ಬೋದು, ಇಂಥಗಳಲ್ಲಿ ತಯಾರು ಮಾಡಿರ್ತಾರೆ. ಅದೇ ನಾವು ಮತ್ತೆ ಹೆಚ್ಚು ಮೀನು ಸಾಕಾಣಿಕೆ ಮಾಡಬೇಕಾದ್ರೆ, ಮತ್ತೆ ಕಮರ್ಷಿಯಲ್ ಫಿಶ್ ಫಾರ್ಮಿಂಗ್ ಮಾಡಬೇಕಾದ್ರೆ ಸರಾಸರಿ 1 ಎಕರೆಯಷ್ಟು ವಿಸ್ತೀರ್ಣ ಇದ್ರೆ ನಮಗೆ ಲಾಭದಾಯಕ. 1 ಎಕರೆ ವಿಸ್ತೀರ್ಣ ಪ್ರದೇಶದ ನೀರು ಜಾಗ ಆಳ ಎಷ್ಟಿರ್ಬೋದು? ಆಳ 1.5 to 2 meters ಇದ್ದಿರ್ಬೇಕು. 2 meters ಇರ್ಬೇಕು. ಹೌದು, 2 meters ಅಂದ್ರೆ ಸುಮಾರು ಒಂದು 6 ಅಡಿ ಬರ್ಬೋದು. 6.5 to 7 meters ಮ್ಯಾಕ್ಸಿಮಮ್, 7-8 feet ಬರ್ಬೋದು. ಹೌದು, ಇದರಲ್ಲಿ ನಾವು 1 ಎಕರೆ ಪ್ರದೇಶದಲ್ಲಿ ಒಂದು ವಾಣಿಜ್ಯೀಕರಣ ಮಾಡಬಹುದು. ಇದಕ್ಕೂ ನಿರ್ವಹಣೆ ಮಾಡೋದು ಕೂಡ ತುಂಬಾ ದೊಡ್ಡದಾಗುತ್ತೆ. ಅಲ್ಲ ಸರಿ, ಈಗ ಮೀನು ಸಾಕಾಣಿಕೆಯಲ್ಲಿ ಬಹಳ ಸಿಂಪಲ್ ನಿರ್ವಹಣೆ, ಇದಕ್ಕೆ ಯಾವುದೇ ರೀತಿ ಅಂತ ಲೇಬರ್ ರಿಕ್ವೈರ್ಮೆಂಟ್ ಬೇಕಾಗಿಲ್ಲ. ಒಬ್ಬ ರೈತ ಇದ್ರೆ 1 ಎಕರೆಯಲ್ಲಿ ಎಲ್ಲಿ ನೀರಿನ ಸೌಲಭ್ಯ ಹೆಚ್ಚಿರುತ್ತೋ, ಈ ಕಾಲುವೆ ನದಿ ಪ್ರದೇಶಗಳಲ್ಲಿ, ಜೋಗು ಪ್ರದೇಶಗಳಲ್ಲಿ, ಮತ್ತೆ ಈ ನಾವು ಕಮಾಂಡ್ ಏರಿಯಾ ಅಂತ ಹೇಳಿರ್ತಲ್ಲ, ಕೃಷ್ಣಾ ಕಮಾಂಡ್, ಕಾವೇರಿ ಕಮಾಂಡ್, ಮತ್ತೆ ತುಂಗಭದ್ರಾ ಕಮಾಂಡ್ ಅಲ್ಲಿ ಇತ್ತೀಚಿನ ದಿನಗಳಂದ್ರೆ ಹೆಚ್ಚುವಾಗಿ ನೀರು ಹರಿಸಿತ್ತು. ಆ ಭೂಮಿ ನಮಗೆ ಕೃಷಿಗೆ ಯೋಗ್ಯವಲ್ಲದ ಭೂಮಿಯಾಗಿದೆ. ಅಂತ ಜಮೀನುಗಳಲ್ಲಿ ನೀವು ಮೀನು ಕೃಷಿಯನ್ನು ತೊಡಸ್ಕೊಂಡು ಅದರಿಂದ ಹೆಚ್ಚು ಲಾಭ ಗಳಿಸಬಹುದು ಅನ್ನೋದು ಈ ನಮ್ಮ ಮೀನುಗಾರಿಕೆ ಕಂಡುಕೊಂಡಿದ್ದೀವಿ. ಅದರಿಂದ ಹೇಳುತ್ತೀವಿ, ಎಲ್ಲಿ ನೀರಿದೆಯೋ, ಹೆಚ್ಚು ಎಲ್ಲಿ ನೀರಿದೆಯೋ ಅಲ್ಲಿ ನೀವು ಮೀನು ಕೃಷಿಯನ್ನು ಮಾಡ್ಕೊಂಡು ರೈತರು ಆದಾಯ ಗಳಿಸಬಹುದು. ಈಗ ಕೃಷಿ ಇಲಾಖೆ ವತಿಯಿಂದನೂ ಕೂಡ ಈಗ ನೀವು ಹೇಳದಂಗೆ ನಿರುಪಯುಕ್ತ ಅವ್ರದ್ದು ಕೃಷಿ ಭೂಮಿಯಲ್ಲಿ ನೀರು ನಿಲ್ಲಂಗ್ ಮಾಡಿ, ಸುತ್ತಮುತ್ತ ನೀರು ನಿಲ್ಲಂಗ್ ಮಾಡಿ, ನೀರು ಆ ಕಡೆ ಈ ಕಡೆ ಪೋಲಾಗ್ದಿದ್ದಂಗೆ, ಮತ್ತೆ ಸುತ್ತಮುತ್ತ ಇದು ಪ್ಲಾಸ್ಟಿಕ್ ದನ್ನ ಹಾಸ್ಬಿಟ್ಟು ಅಂದ್ರೆ ನೀರ್ ನಿಲ್ಸಿ ಒಂದು 2 ಬೆಳೆಯನ್ನ ತೆಗಿಬಹುದು. ಹೌದು, ಏನಾಗುತ್ತೆ ಸರ್, ಇತ್ತೀಚೆಗೆ ನಮಗೆ ಪ್ಲಾಸ್ಟಿಕ್ ಲೈನ್ ಅಂತ ಹೇಳ್ತಾರಲ್ಲ, ಒದಿಕೆ ಮಾಡೋದು ಕೃಷಿ ಹೊಂಡಕ್ಕೆ. ಅದನ್ನೇನು ಮಾಡ್ತಿದ್ರೆ ರೈತರ ಪ್ರೊಟೆಕ್ಟಿವ್ ಇರಿಗೇಷನ್ಗೋಸ್ಕರ, ಎಲ್ಲ ಯಾವಾಗ ನೀರಿನ ಲಭ್ಯತೆ ಕಡಿಮೆ ಇರುತ್ತೆ, ಕರೆಂಟ್ ಕಡಿಮೆ ಹೋಗುತ್ತೆ, ಅವಾಗ ಏನಾಗ್ತಾರೆ ಪ್ರತಿಯೊಬ್ಬ ರೈತರು ಇತ್ತೀಚಿನ ನಾವು ನೀರಿನ ಶೇಖರಣೆ ಮಾಡೋಕ್ಕೋಸ್ಕರ ಪ್ಲಾಸ್ಟಿಕ್ ಲೈನ್ಗಳು ಮತ್ತು ಸಿಮೆಂಟ್ ತೊಟ್ಟಿಗಳೆಲ್ಲ ಭಾಳಷ್ಟು ಜನ ರೈತರು ಮಾಡ್ತಾರೆ. ಇಂಥ ತೊಟ್ಟಿಗಳು ಸಹ ನಾವು ಮೀನು ಸಾಕಾಣಿಕೆ ಮಾಡಿ ಲಾಭ ಗಳಿಸ್ಬೋದು ಸರ್ ಈ ಮೀನು ಕೃಷಿಯಿಂದ. ಏನಪ್ಪ ಅಂದರೆ ಈಗ ನಾವು ಸಪೋಸ್ ಪ್ಲಾಸ್ಟಿಕ್ ಲೈನ್ ಒಂದು ಏನಿರುತ್ತೆ, ಒಂದು ನಿಮಗೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈ ನ್ಯಾಷನಲ್ ಆರ್ಟಿಕಲ್ಚರ್ ಮಿಷನ್ ಮುಖಾಂತರ ಪ್ರತಿಯೊಬ್ಬ ರೈತರಲ್ಲಿ ದ್ರಾಕ್ಷಿ ಬೆಳೆಗೆ ಒಂದು ಎಕರೆ ಅರ್ಧ ಎಕರೆಯಷ್ಟು ಕೃಷಿ ಹೊಂಡಗಳನ್ನು ಈ ಪ್ಲಾಸ್ಟಿಕ್ ಲೈನ್ ಒದಕ್ಕೆ ಮಾಡಿ ಬೆಳೆಸಿದ್ದಾರೆ. ಬೇಕಾಗುತ್ತೆ ಅಂತ ನೀರು ಅವರು ಓನ್ಲಿ ಬೆಳೆಗಷ್ಟು ಉಪಯೋಗಿಸಿದ್ರೆ ಅಂತ ಕೃಷಿ ಹೊಂಡಗಳನ್ನ ಮೀನು ಸಾಕಾಣಿಕೆ ಮುಖಾಂತರ ಉಪಯೋಗಿಸ್ಕೊಂಡ್ರೆ ರೈತರಿಗೆ ಡ್ಯುಯಲ್ ಇನ್ಕಮ್, ಒಂದು ನೀರು ಕೃಷಿ ಉಪಯೋಗ, ಇನ್ನೊಂದು ನಿಮ್ಮ ನೀರನ್ನು ಇನ್ನು ಮಿನಿಮಮ್ ಇದಕ್ಕೇನಾದ್ರೆ ಮೂರಿಂದ ನಾಲ್ಕು ಕಡೆ ನೀರಿದ್ರೆ ಸಾಕು ನಮ್ಮ ಮೀನು ಸಾಕಾಣಿಕೆ. ಆ ಜಾಗವನ್ನು ಆ ನೀರಿನ ಜಾಗವನ್ನು ನಾವು ಮೀನು ಕೃಷಿಗೆ ಉಪಯೋಗಿಸಿದ್ರೆ ಸರಾಸರಿ ನಿಮಗೆ 1-2 ಲಕ್ಷದಷ್ಟು ಆದಾಯ ಗಳಿಸಬಹುದು. ಮತ್ತೆ ಏನಾಗುತ್ತೆ ಇನ್ನೊಂದಂದ್ರೆ ಈ ಕೃಷಿ ಹೊಂಡದ ನೀರು ಫಲವತ್ತೆ ಹೊಂದಿರುತ್ತೆ, ಯಾಕಂದ್ರೆ ನಾವು ಮೀನಿಗೆ ಕೊಟ್ಟಕ್ಕಂತ ಆಹಾರ ಗೊಬ್ಬರೀಕರಣ ಮಾಡಿರ್ತೀವಿ, ಮತ್ತೆ ಮೀನಿನ ಹಿಕ್ಕಿ ಇರುತ್ತಲ್ಲ ಅದು ಬಹಳ ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ನೀರು. ಯಾಕಂದ್ರೆ ಮೀನಿನಕ್ಕೆಲ್ಲ ನೈಟ್ರೋಜನ್ ಏನಂದ್ರೆ ಸಾರಜನಕ ಅನ್ನೋ ಒಂದು ಪೋಷಕಾಂಶ ಇರುತ್ತೆ, ಅದು ನಮ್ಮ ಕೃಷಿಗೆ ಬೇಕು, ಗಿಡಗಳಿಗೆ ಬೇಕು. ನೀವು ಇಲ್ಲಿ ಪೋಷಕಾಂಶಕ್ಕಂಥ ನೀರನ್ನು ನೀವು ಕೃಷಿಗೆ ಬಳಸಿದಾಗ, ನೀವು ದ್ರಾಕ್ಷಿ ತೋಟ ಯಾವ್ದೋ ತರಕಾರಿ ಬೆಳೆಗಳಿಗೂ ಅಥವಾ ಹಣ್ಣಿನ ಗಿಡಗಳಿಗೆ ಕೊಟ್ಟಾಗ ಏನಾಗುತ್ತೆ, ನೀವು ಗೊಬ್ಬರ ಕೊಡುವಂಥದ್ದು ಕಡಿಮೆ ಆಗುತ್ತೆ. ಮತ್ತೆ ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಪದಾರ್ಥ ಅಂತ ನೀರನ್ನು ಕೊಟ್ಟಾಗ ನಿಮ್ಮ ರೋಗ ರುಜಿನಗಳು ಕಡಿಮೆ ಆಗುತ್ತೆ, ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಫಲವತ್ತತೆಯಿಂದ ನಿಮ್ಮ ಕೃಷಿನು ಎರಡು ಕಡೆಯಿಂದ ಲಾಭ ಏನಾಗುತ್ತೆ. ಒಂದು ಕೃಷಿ ಹೊಂಡದಿಂದ ಮೀನುಗಾರಿಕೆಯಿಂದ ಒಂದು ಲಾಭ, ಮತ್ತೆ ಈ ಕೃಷಿ ನೀರು ಹೊಂಡದ ನೀರು ಫಲವತ್ತತೆ ಕೂಡಿರೋದ್ರಿಂದ ಈ ನೀರನ್ನು ಕೃಷಿಗೆ ಬಳಸಿದಾಗ ನಿಮ್ಮ ಒಂದು ಸರಾಸರಿ ಶೇಕಡ 20-30% ಗೊಬ್ಬರೀಕರಣ ಮಾಡೋದು ನೀವು ಕಡಿಮೆ ಆಗುತ್ತೆ. ಇನ್ನೊಂದು, ಈಗ ಯಾವ್ಯಾವ ತರದ ನೀರು ಮೀನು ಕೃಷಿಗೆ ಸೂಕ್ತ, ಇದ್ರ ಬಗ್ಗೆ ಹೇಳ್ಬಿಡಿ ಸರ್. ಈಗ ನೀವು ನೋಡಬಹುದು ಎಲ್ಲಾ ತರದ ನೀರನ್ನು ನಾವು ಉಪಯೋಗಿಸಬಹುದು, ಯಾಕಂದ್ರೆ ಇದು ನದಿ ಪಾತ್ರಲಿರ್ತಕ್ಕಂತ ನೀರು, ಮತ್ತೆ ಕೆರೆ ಕೊಳಗಳಲ್ಲಿರ್ತಕ್ಕಂಥ ನೀರು, ಮತ್ತೆ ಬೋರ್ವೆಲ್ ನೀರನ್ನು ಉಪಯೋಗಿಸ್ಕೋಬಹುದು. ಮತ್ತೆ ನಾವು ಹೆಚ್ಚು ಹೇಳ್ತೇವೆ ಅಂದ್ರೆ ನಾವಿಗೆ ಎಲ್ಲಿ ಈ ಚಾನಲ್ ಇರುತ್ತೋ, ಎಲ್ಲಿ ನಿಮಗೆ ಕಮ್ಯಾಂಡ್ ಇರುತ್ತೋ ಆ ನೀರು ಬಹಳ ಫಲವತ್ತಂತ ನೀರು ಸರ್ ಕೃಷಿಗೆ, ಮೀನು ಕೃಷಿಗೆ. ಬಟ್ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರು 1/2 ಎಕರೆ 1/4 ಎಕರೆ ಈ ಬೋರ್ವೆಲ್ ನೀರಿಂದ ಮಾಡ್ತಾರೆ. ಆ ಬೋರ್ವೆಲ್ ನೀರು ಮಾಡ್ಬೇಕಾದ್ರೆ ಅದಕ್ಕೆ ಆದಂತ ಏನೇನು ವೈಜ್ಞಾನಿಕವಾಗಿ ಏನೇನು ನಾವು ಪೂರಕವಾಗಿ ಏನೇನು ಗೊಬ್ಬರೀಕರಣ ಮಾಡಬೇಕು, ಪೋಷಕಾಂಶ ಏನು ಕೊಡಬೇಕು, ಕೊಟ್ಟು ಸಹ ಮಾಡಬಹುದು ಮೀನು ಕೃಷಿ. ಎಲ್ಲಿ ನಮಗೆ ಈ ಕೆರೆ ಕೊಳ ಜಲಾಶಯಗಳಿರ್ತಕ್ಕಂಥ ನೀರು ನದಿ ಪಾತ್ರಲಿತ ನೀರು ಒಳ್ಳೆ ಫಲವತ್ತಂತ ಕೊಡುತ್ತೆ ಅಂತ ನೀರಂತ ನಮ್ಮ ಮನೆ ಅನಿಸ. ಈಗ ಮೀನು ಮರಿಗಳನ್ನು ಹೆಂಗೆ ಸಂಗ್ರಹಿಸಿ ಇಟ್ಕೊಳ್ಬೇಕು ಸರ್? ಮೀನು ಮರಿಗಳೇನಾಯ್ತು ನಮ್ಮ ರಾಜ್ಯದಲ್ಲಿ ಸರ್ಕಾರದ ಒಂದು ಮೀನುಗಾರಿಕೆ ಇಲಾಖೆಯಿಂದ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿದಾವೆ ಸರ್ ಅಲ್ಲಿದೆ. ಮತ್ತೆ ಕಬನಿ ಒಂದು ಮೀನು ಮರಿ ಉತ್ಪಾದನಾ ಕೇಂದ್ರ ಇದೆ, ನಗು ಅಂತ ಒಂದು ಮೀನು ಉತ್ಪಾದನಾ ಕೇಂದ್ರ ಇದೆ, ಮತ್ತೆ ನಮ್ಮ ಭದ್ರಾವತಿಯಲ್ಲಿ ಮೀನು ಮರಿ ಉತ್ಪಾದನಾ ಕೇಂದ್ರ, ಇದು ಮೀನುಗಾರಿಕೆ ಇಲಾಖೆ ಆಡಳಿತಕ್ಕೆ ಒಳಪಡೋದು ಕರ್ನಾಟಕ ಸರ್ಕಾರ. ಇಲ್ಲಿ ಏನಂದ್ರೆ ಪ್ರತಿ ವರ್ಷ ಈ ಮೇ ಇಂದ ಜೂನ್ ತಿಂಗಳಲ್ಲಿ ಮೀನು ಮರಿ ಉತ್ಪಾದನೆ ಒಂದು ಚಟುವಟಿಕೆ ನಡೀತಾ ಇದೆ ಸರ್. ಅಲ್ಲಿಂದ ತಂದಂತ ಮರಿಗಳನ್ನ ನೀವು ಈ ಮೀನು ಕೃಷಿಗೆ ಬಳಸಬಹುದು. ಇನ್ನೊಂದೇನಪ್ಪ ಅಂದ್ರೆ ಮೀನು ಮರಿಗಳ ಆಯ್ಕೆ ಬಹಳ ಪ್ರಾಮುಖ್ಯತೆ ಇದೆ ಸರ್. ಯಾವಾಗಲೂ ನಾವು ಯಾವ ರೀತಿ ನಮ್ಮ ಕೃಷಿಯಲ್ಲಿ ಈ ಸೀಡ್ ಅಂತ ಹೇಳ್ತೀವಲ್ಲ ಬೀಜಗಳನ್ನ ಆಯ್ಕೆ ಮಾಡೋದ್ರಿಂದ ನಮ್ಮ ಬೆಳೆ ಯಾವ ರೀತಿ ನಮಗೆ ಉತ್ತಮ ಗುಣಮಟ್ಟದ ಇಳುವರಿ ಮತ್ತು ಚೆನ್ನಾಗಿ ಬರುತ್ತೆ, ಅದೇ ರೀತಿ ನಾವು ಮೀನು ಮರಿಗಳ ಆಯ್ಕೆಯಲ್ಲೂ ಬಹಳ ಪ್ರಾಮುಖ್ಯತೆ ಇದೆ ಸರ್. ನಾವು ಈ ಮೀನು ಕೃಷಿಗೆ ಉಪಯೋಗಿಸುವಂತಹ ಮೀನು ಮರಿಗಳು ಯಾವತ್ತು ಬೆರಳುದ್ದದ ಗಾತ್ರದ ಮೀನು ಮರಿಗಳನ್ನ ಬಿತ್ತನೆ ಮಾಡಬೇಕಾಗುತ್ತೆ. ದೊಡ್ಡ ಗಾತ್ರದ ಮೀನು ಮರಿಗಳು ಬಿತ್ತರೆ ನಮಗೆ ಬದುಕುಳಿಕೆ ಸರಾಸರಿ 90% ಉಳಿಯುತ್ತೆ. ಆದ್ರಿಂದ ನಾವು ಯಾವತ್ತೂ ಈ ಮೀನು ಕೃಷಿಯಲ್ಲಿ ಪ್ರತಿಯೊಬ್ಬ ರೈತರಲ್ಲಿ ವಿನಂತಿ ಏನಂದ್ರೆ ದೊಡ್ಡ ಗಾತ್ರದ ಒಳ್ಳೆ ಗುಣಮಟ್ಟದ ಮೀನು ಮರಿಗಳನ್ನು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಿದ್ರೆ ಖಂಡಿತವಾಗೂ ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಲಾಭ ಗಳಿಸಬಹುದು. ಈ ವೈಜ್ಞಾನಿಕ ಮೀನು ಮರಿಗಳ ಸಾಂದ್ರತೆ ಮೀನು ಕೃಷಿಯ ಯಶಸ್ಸಿಗೆ ಹೆಂಗ ಕಾರಣ ಆಗುತ್ತೆ ಸರ್? ನಾವು ವೈಜ್ಞಾನಿಕವಾಗಿ ನಾವು ಮೀನು ಮರಿಗಳ ಬಿತ್ತನೆ ಸಾಂದ್ರತೆ ಏನಪ್ಪ ಅಂದ್ರೆ ನಾವು ಈಗ ಸರಾಸರಿ 1 ಎಕರೆಗೆ ನಾವು ಈ 4 ಸಾವಿರ ಅವು ಯಾವ ತಳಿಗಳಂದ್ರೆ ನಾವು ಭಾರತೀಯ ಗೆಂಡೆ ಜಾತಿಯ ಮೀನುಗಳು ಮತ್ತು ವಿದೇಶಿ ಗೆಂಡೆ ಜಾತಿಯ ಮೀನುಗಳನ್ನು ತಿರುತ್ತೇವೆ. ಈ 6 ತಳಿಗಳನ್ನು ಒಂದೇ ಜಾಗದಲ್ಲಿ 1 ಎಕರೆಯಲ್ಲಿ 4,000 ಮೀನು ಮರಿಗಳನ್ನು ಬಿತ್ತನೆ ಮಾಡಬಹುದು ಬಿಡಬಹುದು. ಅದು ಸಾಂದ್ರತೆ ಹೆಂಗಂದ್ರೆ ಸಪೋಸ್ ನಾವು ಒಂದು 1,000 ಮೀನು ಮರಿಗಳು ಒಂದು ಬಿತ್ತನೆ ಮಾಡ್ತೇವೆ ಅಂತ, ಆ ಸಾಂದ್ರತೆ ಯಾವ ರೀತಿ ಇರಬೇಕಂದ್ರೆ 300, 400, 400 ಅಂದ್ರೆ 300 ಕಟ್ಲ, 400 ರೋವು, 400 ಸಾಮಾನ್ಯ ಗೆಣ್ಣು ಮೀನುಗಳು. ಯಾವುದೇ ಕಾರಣಕ್ಕೂ 4,000 ದಾಟಕ್ಕಿಲ್ಲ, ದಾಟೆ 4,000 ಒಂದು 500, 300, 500, 1,000 ಹೆಚ್ಚು ಕಡಿಮೆ ಆದ್ರೆ ಏನು ತೊಂದ್ರೆ ಇಲ್ಲ. ನಾವು ಒಂದು ವೈಜ್ಞಾನಿಕವಾಗಿ ಇಷ್ಟೇ ಸಾಂದ್ರತೆ ಬಿತ್ತನೆ ಮಾಡಬೇಕು. ಅದೇ ರೀತಿ ಇನ್ನೊಂದು ತಳಿಗಳಿದಾವ ನಿಮಗೆ, ಪಂಗೇಶಿಸ್ ಅಂತ ಮೀನು ತಳಿಗಳಿದಾವೆ, ತಿಲಾಪಿ ಅಂತಿದ್ದಾವೆ, ಇದು ಎಕರೆಗೆ 20,000 ಬಿತ್ತನೆ ಮಾಡ್ತಾರೆ. ಆ ಮೀನುಗಳು ಸಣ್ಣ ಗಾತ್ರದ ಮೀನು ಇಲ್ಲ, ಅವನು 6 ತಿಂಗಳಿಗೆ 500 ಗ್ರಾಮ್ 1 ಕೆಜಿಯಷ್ಟು ವರ್ಷಕ್ಕೆ ಬರುತ್ತೆ. ಅದು ಹಾರ್ಡ್ ಸ್ಪೀಸಿಸ್ ಇರುತ್ತೆ, ಅದು ಸಾಂದ್ರತೆ ನಾವು ಬಿತ್ತು ಮಾಡೋದು ಅದು ಎಕರೆಗೆ 15-20,000 ಬಿತ್ತಬಹುದು. ಬಟ್ ಇಲ್ಲಿ ನಾವು ಭಾರತೀಯ ಗೆಂಡೆ ಜಾತಿ ಮೀನುಗಳ ಎಕರೆಗೆ 4,000 ಮಾತ್ರ ಬಿತ್ತನೆ ಮಾಡಬೇಕಾಗುತ್ತೆ. ಈಗ ವೈಜ್ಞಾನಿಕ ಮೀನು ಕೃಷಿಯಲ್ಲಿ ನೀರನ್ನು ಹೆಂಗೆ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್? ಯಾವುದೇ ಒಂದು ನಾವು ಈ ಮೀನು ಕೃಷಿಯಲ್ಲಿ ಒಳ್ಳೆ ಇಳುವರಿ ಒಳ್ಳೆ ಮತ್ತೆ ಉತ್ಪಾದನೆ ಬರಬೇಕಾದ್ರೆ ನೀರಿನ ಗುಣಧರ್ಮ ಬಹಳ ಪ್ರಾಮುಖ್ಯ ಇರುತ್ತೆ. ಇಲ್ಲಿ ನಾವು ನೀರಿನ ಗುಣಧರ್ಮ ಅಂದರೆ ಈ ಪಿ ಎಚ್ ಅಂತ ಹೇಳ್ತೀವಿ, ರಸಸಾರ ಅಂತೀವಿ, ಕ್ಷಾರತೆ ಆಲ್ಕಲೈಟ್ ಅಂತೀವಿ, ಮತ್ತೆ ಕರಗಿದ ಆಮ್ಲಜನಕ ಅಂತ ಹೇಳ್ತೀವಿ, ಮತ್ತೆ ಪೊಟ್ಯಾಶು, ರಂಜಕ, ಮತ್ತೆ ಫಾಸ್ಫರಸ್, ಮತ್ತೆ ಇಂಗಾಲದ ಡೈಆಕ್ಸೈಡು, ಮತ್ತೆ ಇವೆಲ್ಲನೂ ಬಹಳ ಪ್ರಾಮುಖ್ಯತೆ. ನಾವೆಂದ್ರೆ ಒಂದು ಮೀನು ಕೃಷಿಯಲ್ಲಿ ಒಂದು ನೀರಿನ ಗುಣಮಟ್ಟ ಇಷ್ಟಿಷ್ಟೇ ಇರಬೇಕಂತೆ. ಪಿ ಎಚ್ ಅಂದರೆ ರಸಸಾರ ಅಂದರೆ 8.5 ಇರಬೇಕಾಗುತ್ತೆ, ಮತ್ತೆ ಅದೇ ರೀತಿ ಕ್ಷಾರತೆ ಆಲ್ಕಲಿನಿಟಿ ಅಂದರೆ ನಿಮಗೆ 120 mg ಪರ್ ಲೀಟರ್ ಇರಬೇಕಾಗುತ್ತೆ, ಮತ್ತೆ ಅದೇ ರೀತಿ ಪಾರದರ್ಶಕತೆ ನೀರಿನ ಪಾರದರ್ಶಕ 30-35 cm ಇರಬೇಕಾಗುತ್ತೆ, ಕರಗಿದ ಆಮ್ಲಜನಕ 5 ppm ಇರಬೇಕು ಹೆಬೋ ಅಂತ ಹೇಳ್ತೀವಿ ನಾವು ಸರ್. ನಾವು ಈ ನೀರಿನ ಗುಣಗಳ ಮೇಲೆ ನಮ್ಮ ಮೀನು ಕೃಷಿ ಉತ್ಪಾದನೆ ಅವಲಂಬಿತವಾಗಿರುತ್ತೆ ಸರ್. ಬಹಳ ಪ್ರಾಮುಖ್ಯತೆ ನೀರಿನ ಗುಣ. ಏನಾದರೂ ನೀರಿನ ಗುಣಧರ್ಮಗಳು ಯಾವ ರೀತಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಮೀನಿನ ಬೆಳವಣಿಗೆ ಕುಂಠಿತ ಆಗುತ್ತೆ, ರೋಗ ರುಜಿನಗಳಿಗೆ ತುತ್ತಾಗುತ್ತೆ, ಅಲ್ಲಿ ನೀರು ಮೀನುಗಳಿಗೆ ಬೇಕಾದ ಆಹಾರ ಉತ್ಪಾದನೆಯಲ್ಲಿ ವ್ಯತ್ಯಾಸ ಕಾಣಬಹುದು. ಓಹೋ, ಒಂದು ನೀರಿನ ಬದಲಾವಣೆ. ಹೌದು ಸರ್, ಹೌದು ಸರ್. ಯಾವ ರೀತಿ ನಮ್ಮನ್ನ ಮನುಷ್ಯನ ರಕ್ತ ದೇಹದಲ್ಲಿ ಏನು ಪ್ಯಾರಾಮೀಟರ್ಸ್ ಅಂತ ಹೇಳ್ತಲ್ಲ, ಮನುಷ್ಯನ ದೇಹದಲ್ಲಿ ಆರೋಗ್ಯ ಯಾವ ರೀತಿ ವ್ಯತ್ಯಾಸ ಆಗುತ್ತೋ ಅದೇ ರೀತಿ ಮೀನು ಕೃಷಿಯಲ್ಲಿ ನೀರಿನಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ಮೀನಿನ ಬೆಳವಣಿಗೆ ಮತ್ತು ರೋಗಗಳಿಗೆ ಬೆಳವಣಿಗೆ ಅಲ್ಲ ರೋಗ ಸತ್ಬಿಡ್ತಾವೆ. ಸತ್ತೋದಕ್ಕಿಂತ ಸರ್ ಜಾಸ್ತಿ ನಿಮ್ಗೆ ಅಗಾಧ ಪ್ರಮಾಣದ ಲಾಸ್ ಆಗುತ್ತೆ. ಲಾಸ್ ಅಂದ್ರೆ ಈಗ ದೊಡ್ಡ ನಿರೀಕ್ಷೆ ಇಟ್ಕೊಂಡು ನೀವು ಒಂದು ಬೆಳೆ ತೆಗಿತೀರಿ ಅಂದ್ರೆ ಅದೇ ತರ ನೀವು ಹಣನ ಬಂಡವಾಳ ಹಾಕಿರ್ತೀರಿ. ಹೌದೌದು, ಮತ್ತೆ ಎಲ್ಲ ಕೈಗೆ ಹತ್ತಿಲ್ಲ ಅಂದ್ರೆ ಮತ್ತೆ ಹೇಗೆ ಅದು? ಹೌದು, ಲಾಸ್ ಆಗುತ್ತೆ. ಮೊದಲೇ ರೈತರು ಏನೋ ಧೈರ್ಯ ಮಾಡಿ ಇಂಥದನ್ನ ಕೈಗೆತ್ಕೊಂಡ್ರೆ ಮತ್ತೆ ಈಗ ಅದಕ್ಕಾಗಿ ವೈಜ್ಞಾನಿಕ ಮೀನು ಕೃಷಿಯಲ್ಲಿ ನೀರು ನಿರ್ವಹಣೆ ಮುಖ್ಯ ಅಂತ. ಇನ್ನೊಂದು ರಾಜಣ್ಣ ಅವರೇ, ಈ ಮೀನಿನ ಆಹಾರ ಯಾವ್ದು ಕೊಡಬೇಕು ಮತ್ತೆ ಅದನ್ನ ಯಾವ ತರ ಸಿದ್ಧಪಡಿಸಿ ಇಟ್ಕೊಳ್ಬೇಕಾಗತ್ತೆ? ಸರ್, ಮೀನಿನ ಆಹಾರದಲ್ಲಿ ಎರಡು ತರದ ಸರಿ. ನಾವು ಇನ್ನೊಂದು ಕನ್ವೆನ್ಷನಲ್ ಫೀಡ್ ಅಂತ ಹೇಳ್ತೀವಿ, ಫೀಡ್ ಅಂದ್ರೆ ಅದು ಅಕ್ಕಿ ತೋಡು ಇರ್ಬೋದು, ಡಿಒಬಿ ರೈಸ್ ಬ್ರ್ಯಾನ್ ಇರುತ್ತೆ, ಅಕ್ಕಿ ತೋಡು ಮತ್ತು ಶೇಂಗಾ ಹಿಂಡಿ ಅಂತ ಬರುತ್ತೆ, ಕಡಲೆಕಾಯಿ ಹಿಂಡಿ ಅಂತ, ಅದನ್ನ 1:1 ಪ್ರಮಾಣದಲ್ಲಿ ಕೊಡ್ತಾರೆ. ಅದೇ ರೀತಿ ಇತ್ತೀಚಿನ ದಿನಗಳು ಏನಾಗುತ್ತೆ, ನಮಗೆ ವಾಣಿಜ್ಯವಾಗಿ ದೊರೆತಕ್ಕಂತ ಕಮರ್ಷಿಯಲ್ ಫೀಡ್ ಅವೈಲಬಿಲಿಟಿ ಸರ್, ಅದರಲ್ಲಿ ತೇಲುವ ಆಹಾರ ಒಂದು, ಮುಳುಗುವ ಆಹಾರ, ಅದು ಕೆಜಿಗೆ ಸರಾಸರಿ ನಿಮಗೆ 40 rupees ಇದೆ ಒಂದು. ಅದೇ ರೀತಿ ನಿಮಗೆ ಸಾಂಪ್ರದಾಯಿಕ ಫೀಡ್ ಅಂತ ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ತೋಡು ನಿಮಗೆ ಇವತ್ತು 30 rupees ಬೀಳುತ್ತೆ. ಆ ಆಹಾರವನ್ನು ಉಪಯೋಗಿಸಿದಾಗ ನೀರಿನಲ್ಲಿ ಗುಣಧರ್ಮಗಳು ವ್ಯತ್ಯಾಸ ಆಗುತ್ತೆ. ಇದರಲ್ಲಿ ನಾವು ಕಮರ್ಷಿಯಲ್ ವಾಣಿಜ್ಯವಾಗಿ ಸಿಗ್ತಂಥ ಫೀಡನ್ನು ಆಹಾರವನ್ನು ಉಪಯೋಗಿಸಿದಾಗ ಅದು ತೇಲು ಎಷ್ಟು ಬೇಕೋ ಅಷ್ಟು ನಾವು ಆಹಾರ ಕೊಟ್ಟಾಗ ವಿತಿನ್ ಒಂದು ಗಂಟೆ ಒಳಗೆ ಆಹಾರನ ತಿಂದಾಗ ನೀರಿನ ಗುಣಧರ್ಮ ಚೆನ್ನಾಗಿರುತ್ತೆ ಮತ್ತು ಮೀನಿನ ಬೆಳವಣಿಗೆ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಬೆಳವಣಿಗೆ ಫಾಸ್ಟ್ ಬೆಳವಣಿಗೆ ಇರುತ್ತೆ. ವಿತಿನ್ ನಮಗೆ ಒಂದು 8 1 kg 1.5 kg ಅಷ್ಟು ಬೆಳವಣಿಗೆ ಕಾಣಬಹುದು ಮೀನು. ಅಂದ್ರೆ ಈಗ ಮೀನಿಗೆ ಕೊಟ್ಟ ಆಹಾರನು ಕೂಡ ಅದು ಎಲ್ಲ ತಿಂದಾಕ್ಬಿಡ್ಬೇಕು. ಹೌದು ಹೌದು ಹೌದು, ಇಲ್ಲ ಸ್ವಲ್ಪ ಹೊತ್ತು ಇಟ್ಟರೆ ಅದು ನೀರೊಳಗೆ ಸೇರ್ಕೊಂಡು ಮತ್ತೆ ಕರಿಗೆ ಮತ್ತೆ ನೀರಿನ ಗುಣಮಟ್ಟ ಹಾಳಾಗುತ್ತೆ. ಈಗ ಏನಾಯ್ತು, ನಾವು ಅಕ್ಕಿ ತೋಡು ಶೇಂಗಾ ಹಿಂಡಿ ಮಿಕ್ಸ್ ಮಾಡಿ ಕೊಟ್ಟಾಗತ್ತೆ, ಅದು ಸಾಲಿಬಲ್ ಆಗುತ್ತೆ, ಕರಗೋಗುತ್ತೆ ನೀರು ಜೊತೆ, ಇಷ್ಟೆಲ್ಲ ಪೂರ್ತಿ ಸಿಗೋದಿಲ್ಲ. ಅದೇ ನಾವು ತೇಲು ಆಹಾರ ವಾಣಿಜ್ಯ ಕಮರ್ಷಿಯಲ್ ಫೀಡ್ ಅಂತ ಕೊಟ್ಟಾಗ ಒಂದು ಅದು 2-3 hours ಕರಗೋದಿಲ್ಲ, ಆ ತೇಲ್ತಾ ಇರುತ್ತೆ, ಅವು ಬಂದು ಅವು ತಿಂತಾ ಇದ್ದಾಗ ನೀರು ಹಾಳಾಗೋದಿಲ್ಲ ಮತ್ತೆ ಫೀಡ್ ವೇಸ್ಟ್ ಕಡಿಮೆ ಆಗುತ್ತೆ, ಎಲ್ಲನೂ ಉಪಯೋಗ ಆಗುತ್ತೆ ಮೀನು ಕೊಟ್ಟಂತ ಆಹಾರ. ಇದು ವ್ಯತ್ಯಾಸ. ಇನ್ನೊಂದು, ಈಗ ಮೀನು ಕೃಷಿಯ ಅವಧಿ ಮತ್ತು ಅದರಲ್ಲಿ ಬರುವ ಸಾಮಾನ್ಯ ಸಮಯ ಯಾವುದು ರಾಜಣ್ಣ ಅವರೇ? ಸರ್, ಮೀನು ನಾವು ಅವಧಿ ಬೆಳವಣಿಗೆ ಅವಧಿ ಸರಾಸರಿ 8-1 ಸರ್. 1 kg 1.5 kg ಮೀನು ಬೆಳಿಬೇಕಂದ್ರೆ 1.5 kg ಅಂದ್ರೆ 1 ಸರ್, 1 ವರ್ಷದಲ್ಲಿ ನೀವು 1.5 kg. ಅದಕ್ಕೆ ಅದು ಹೇಗೆ ಅಂದ್ರೆ ಸರ್, ನಾವು ಏನು ವೈಜ್ಞಾನಿಕವಾಗಿ ಏನು ಪಾಲನೆ ಮಾಡ್ತೀವಿ, ಎಷ್ಟು ಆಹಾರ ಕೊಡಬೇಕು, ನೀರಿನ ಗುಣಗಳನ್ನು ಪಾಲನೆ ಮಾಡಬೇಕು, ಗೊಬ್ಬರೀಕರಣ ಮಾಡಬೇಕು, ಅದನ್ನು ಮಾಡಿದಾಗ ಮಾತ್ರ ನಾವು ಆ ಗಾತ್ರ ಪಡ್ಕೋಬಹುದು. ಇಲ್ಲಾಂದ್ರೆ ಸುಮ್ಮನೆ ಅಂದ್ರೆ ಸಮಗ್ರ ನಿರ್ವಹಣೆ ಮಾಡಿದ್ರೆ ಮಾತ್ರ ನಿಮ್ಗೆ ಆ ಗಾತ್ರದ ಮೀನು ಸಿಗುತ್ತೆ 1 ವರ್ಷಕ್ಕೆ. 1 ವರ್ಷ ನಾವೇನು ಮಾಡದೇ ಇದ್ದಾಗ ಏನಾಗುತ್ತೆ, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಯಾಕೆಂದ್ರೆ ಅಲ್ಲಿ ನೈಸರ್ಗಿಕ ಆಹಾರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವಿಲ್ಲಿ ಪೂರಕ ಆಹಾರ ಕೊಡ್ತಾ ಇರ್ತೀವಿ, ಮತ್ತೆ ಗೊಬ್ಬರೀಕರಣ ಮಾಡ್ತೀವಿ, ನೀರಿನ ಗುಣಧರ್ಮ. ನೀವು ಸಮಗ್ರ ನಿರ್ವಹಣೆ ಮಾಡೋದ್ರಿಂದ ಹೌದು ಬೆಳೆನ ನೀವು ಬೇಗನೆ ತೆಗಿಬಹುದು. ಹೌದೌದು, ಮತ್ತೆ ಜಾಸ್ತಿ ತೆಗಿಬಹುದು. ನಮ್ಗೆ ಏನು ನೀವು ಸಾಂಪ್ರದಾಯಿಕವಾಗಿ ಹೋಗಿ ಏನು ಮಾಡೋದಿಲ್ಲ, ತನ್ನಷ್ಟಕ್ಕೆ ತಾನೇ ಬೆಳ್ಕೊಳ್ಳಿ ಅಂದ್ರೆ ನೀವು 2 ವರ್ಷ ಕಾಯ್ಬೇಕಾಗುತ್ತೆ. ಅದೇ ರೀತಿ ನಾವು ಇದು ವೈಜ್ಞಾನಿಕ ಮಾಡಿದಾಗ ಮತ್ತೆ ಲಾಭದಾಯಕ ಇದೆ ಸರ್. ಇದು ನೋಡಿ ಸರ್, ಮೀನು ಕೃಷಿಯಲ್ಲಿ ಯಾವತ್ತು ಲಾಭ ಇದ್ದೇ ಇದೆ ಸರ್, ಲಾಸ್ ಅಂತ ಇಲ್ಲ ಸರ್. ಯಾಕಂದ್ರೆ ಅದೇ ನಮ್ಮ ಈಗ ಹೊಸದಾಗಿ ಈ ಒಂದು ರೈತೋಪಾಯಿ ಜೊತೆಗೆ ಇದೊಂದು ಉಪಕಸಬಾಗಿ ಆಯ್ದುಕೊಂಡಂತ ರೈತ ಮಕ್ಕಳಿಗೆ ಇದು ತುಂಬಾ ಉಪಯೋಗ ಇದೆ ಸರ್. ಎಲ್ಲಿ ನೀರಿದೆಯೋ, ಎಲ್ಲಿ ಈ ಕೃಷಿಗೂ ಅನುಪಯುಕ್ತಕ್ಕಂಥ ಜಮೀನಿದೆಯೋ, ನೀರಿನ ಸೌಲಭ್ಯ ಇದೆಯೋ, ಅಲ್ಲಿ ಈ ಮೀನು ಕೃಷಿ ಚಟುವಟಿಕೆ ಹಮ್ಮಿಕೊಂಡ್ರೆ ಖಂಡಿತವಾಗ್ಲೂ ಇಲ್ಲಿ ಸಮಸ್ಯೆ ಅಂದ್ರೆ ಏನು ರಾಜಣ್ಣ ಅವರೇ? ಹಾಗಿದ್ರೆ ಸಮಸ್ಯೆ ಎಂಥದ್ದು ಏನಿಲ್ಲ ಸರ್ ನಿಮಗೆ, ಅದನ್ನೇನಂದ್ರೆ ತರಬೇತಿ ಇಲ್ಲದಲ್ಲೇ ಮಾಹಿತಿ ಕೊರತೆಯಿಂದ ಮೀನು ಕೃಷಿ ಮಾಡಿ ಬಹಳಷ್ಟು ಜನರು ಲಾಸ್ ಆಗಿರೋ ತಪ್ಪು ಸರಿಯಾದ ಮಾರ್ಗದರ್ಶನದಲ್ಲಿ ತರಬೇತಿ ಮಾರ್ಗದರ್ಶನ ಅದೇ ಇದು ಏನೇನು ಹಂತ ಹಂತವಾಗಿ ಏನೇನು ನೀವು ಹೆಜ್ಜೆ ಇಡಬೇಕು, ಕ್ರಮ ತಗೋಬೇಕು, ತಗೊಂಡಿಲ್ಲ ಅಂದ್ರೆ ಮತ್ತೆ ನೀವು ಸಮಸ್ಯೆ ಎದುರಿಸಬೇಕಾಗುತ್ತೆ. ಸಮಸ್ಯೆ ಬಂತಲ್ಲ ಅಂದ್ರೆ ನಿಮಗೆಲ್ಲ ನಷ್ಟ ಆಗ್ತದೆ, ನಷ್ಟ ಆಗುತ್ತೆ, ಬೆಳೆ ಬರೋದಿಲ್ಲ. ಹೌದು ಹೌದು, ಇದೇನಂತ ರೈತರು ಮಾರ್ಕೆಟಿಂಗ್ ಅವರು ಅದಂತ ನೋಡ್ಕೋಬೇಕಾಗುತ್ತೆ. ಈಗ ಏನತ್ತೆ ರೈತರು ಬಹಳಷ್ಟು ಸಮಸ್ಯೆ ಎಲ್ಲಿ ಎಡುವುದಂದ್ರೆ ಈ ಮಿಡ್ಲ್ ಮ್ಯಾನ್ ಇಂದ ಬಂದು ಬೆಲೆ ಕಂಡುಕೊಳ್ಬೇಕಾದ್ರೆ ಬಹಳ ಮೋಸ ಮಾಡ್ತಾರೆ. ಅಂದ್ರೆ ಇದು ಒಂದಂದ್ರೆ ರೈತರು ಈಗ ಸ್ವಲ್ಪ ತಾಳ್ಮೆ ಇರಬೇಕು ಅವನು. ಅಂದ್ರೆ ನೀವು ಈಗ ಏನು ಅದು ಕಟಾವ್ ಮಾಡ್ತೇವೆ ಅಂತ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಮೀನನ್ನು ತೆಗೆದು ಮಾರಾಟ ಸಮಯದಲ್ಲಿ ಕಾಳಜಿ ವಹಿಸಬೇಕು. ಅದಕ್ಕೆ ಏನ್ ಮಾಡ್ಬೇಕು ಸರ್, ರೈತರನ್ನ ಡೈರೆಕ್ಟ್ ಆಗಿ ಮಾರ್ಕೆಟಿಂಗ್ ಮಾಡಿ ಮಾರ್ಕೆಟಿಗೆ ಹೋಗ್ಬೇಕು, ಅವರೇ ಮಾರಾಟ ಮಾಡಿದ್ರೆ ಖಂಡಿತವಾಗೂ ಕೈ ಹತ್ತು. ಈಗ ನೋಡಿ, ಈಗ ರೈತ ಮಿಡ್ಲ್ ಮ್ಯಾನ್ 95 ರೂಪಾಯಿ ತಗೊಂಡ್ ಬರ್ತಾನೆ ಒಂದು ಕೆಜಿ. ಇಲ್ಲಿ ನಾವು ನಗರ ಪ್ರದೇಶಗಳಲ್ಲಿ 180 ರೂಪಾಯಿ ಕೆಜಿ ಮಾರಾಟ ಮಾಡ್ತಾರೆ. ಎಷ್ಟು ಲಾಭ? ಎಷ್ಟು ಜಗಜಾಂತರ ನಿಮ್ಗೆ 30% ಅವನು 70% ಹಾರಾಗುತ್ತೆ. ಏನ್ ಉಳಿತು ಅದ್ರ ಬದಲಿಗೆ ನಿಮ್ಗೆ ಒಂದು 80 ಸಿಗ್ಲಿ, ನಿಮ್ಗೆ 20 ಖರ್ಚು ಅಂತ ಮಾಡ್ಕೊಳ್ಳಿ. ಅದಕ್ಕೆ ನಾನು ಹೇಳ ಸರ್, ರೈತರನ್ನ ಅವ್ರದಾದಂತ ಸಂಘಗಳ ಸೊಸೈಟಿ ಮಾಡ್ಕೊಂಡು ಅದರ ಮುಖಾಂತರ ಮೀನು ಮಾರಾಟ ಮಾಡೋಕ್ಕೂ ಮೀನಿಗೆ ಬೇಕಂತ ಪೂರಕೋಸ್ಕರ ಅವರೇ ತಂದು ರೈತರು ಹಂಚಿಕೊಂಡು ಒಂದು ಕ್ಲಸ್ಟರ್ ಬೇಸ್ ಮಾಡಿದಾಗಷ್ಟೇ ರೈತರು ಯಾವತ್ತೂ ಲಾಭದಾಯಕವಾಗಿರ್ತಾರೆ ಸರ್. ಈ ಲಾಭದಾಯಕ ಮೀನು ಕೃಷಿಗಾಗಿ ಆಹಾರವನ್ನ ಹೇಗೆ ಮಾಡ್ಕೊಳ್ಬಹುದು? ಮೀನುಗಾರಿಕೆಗೆ ಕೃಷಿಗೆ ಏನು ಸರ್, ಇದು ನಮ್ಮ ಮೀನು ಕೃಷಿಗೆ ಆಹಾರ ಅಂತ ನಾನು ಹೇಳಿದ ಮುಂಚೆ ಹೇಳಿದೆ. ಮತ್ತೆ ಈ ಮೀನು ಒಂದು ಪರಿಪೂರ್ಣ ಅಂತ ಹೇಳ್ತೀನಿ, ಮಾಂಸವನ್ನು ಪೌಷ್ಟಿಕಾಂಶಗಳ ಕಂಪ್ಲೀಟ್ ಬಿಟ್ಟು ಬ್ಯಾಲೆನ್ಸ್ ಬಿಟ್ಟು ಡಯಟ್ ಬೇರೆ ಮಾಂಸಕ್ಕೆ ಹೋಲಿಕೆ ಮಾಡಿದಾಗ ನಮ್ಮ ಮೀನು ಬಹಳ ಒಳ್ಳೆಯ ಮಾಂಸ. ಮೀನಿನ ಒಂದು ಪರಿಪೂರ್ಣ ಅಂತ ಒಳ್ಳೆ ಪೌಷ್ಟಿಕಾಂಶಗಳ ಕೂಡಿರ್ತಕ್ಕಂಥ ಆಹಾರ ಅಂತ. ಯಾಕಂದ್ರೆ ಇಲ್ಲಿ ನಮಗೆ ಸಾರಜನಕ ಇರ್ತವೆ, ಏನು ಪ್ರೋಟೀನ್ ಯುಕ್ತ ಆಹಾರ ಸಿಗುತ್ತೆ ನಮಗೆ, ಮತ್ತೆ ವಿಟಮಿನ್ ಎ ಡಿ ಸಿಗುತ್ತೆ, ಮತ್ತೆ ಖನಿಜಾಂಶಗಳು ಸಿಗುತ್ತೆ. ಅದೇ ರೀತಿ ಇತ್ತೀಚಿನ ನೋಡ್ಬೋದು ತ್ವರಿತವಾಗಿ ಜೀರ್ಣ ಆಗುತ್ತೆ. ಇತ್ತೀಚಿನ ಪ್ರತಿಯೊಬ್ಬ ವೈದ್ಯರು ಯಾರಿಗೆ ಈ ಹೃದಯ ಕಾಯಿಲೆ ಸಂಬಂಧಪಟ್ಟಂತವ್ರಿಗೆ ಈ ಮೀನಿನ ಮಾಂಸ ತಿನ್ನೋದಕ್ಕೆ ಶಿಫಾರಸು ಮಾಡ್ತಾರೆ. ಯಾಕೆ ಹೇಳಿದ್ರೆ ಆ ಮೀನಲ್ಲಿರ್ತಕ್ಕಂಥ ಒಂದು ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಅಂತಾರೆ, ಹೌದು, ಅಸುಪ್ತಿ ಅಮೈನೋ ಆಮ್ಲ ಅಂತ ಹೇಳಿರ್ತಲ್ಲ, ಇದು ನಮ್ಮ ಹೃದಯಕ್ಕೆ ಬಹಳ ಒಳ್ಳೆಯದು. ಈ ಕೆಟ್ಟ ಈ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ ವೃದ್ಧಿಸುತ್ತೆ. ಅದರಿಂದ ಮೀನಿನ ಮಾಂಸ ಬಹಳ ಗುಣಮಟ್ಟ ಒಳ್ಳೆ ಪೌಷ್ಟಿಕಾಂಶ ಆಹಾರ ಅಂತ ನಾವು ಹೇಳ್ತೀವಿ. ಈಗ ಮೀನು ಕೃಷಿ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಕಂಡು ಬರುವಂತಹ ಸಣ್ಣ ಪುಟ್ಟ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ತಿಳಿಸ್ಕೊಡಿ ರಾಜಣ್ಣ ಅವರೇ. ಸರ್, ಇಲ್ಲಿ ನಮಗೆ ಮೀನಿನಲ್ಲಿ ಬರುವಂತಹ ರೋಗಗಳು ಬಹಳ ಕಡಿಮೆ ಸರ್, ಬೇರೆ ನಾವು ಕೃಷಿಗೆ. ಇಲ್ಲಿ ನಾವು ಅಂದ್ರೆ ಒಂದು ಅಂದ್ರೆ ಪರೋಪಜೀವಿಗಳ ಕಾಟ ಅಂದ್ರೆ ಪ್ಯಾರಾಸೈಟ್ಸ್, ಮತ್ತೆ ಬ್ಯಾಕ್ಟೀರಿಯಲ್ ಡಿಸೀಸ್, ಮತ್ತೆ ಫಂಗಲ್ ಡಿಸೀಸ್ ಅಂತ ಹೇಳ್ತಾರೆ. ಇಷ್ಟು ಬಿಟ್ಟರೆ ಬೇರೆ ರೋಗಗಳು ಅಷ್ಟೊಂದು ಸಮಸ್ಯೆ ಇಲ್ಲ. ಮತ್ತೆ ಇವಕ್ಕೆಲ್ಲ ನಾವು ಜಸ್ಟ್ ಒಂದು ಸುಣ್ಣ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಈ ರೋಗಗಳನ್ನ ನಾವು ಹೋಗಲಾಡಿಸಬಹುದು. ಬಹಳ ಸಿಂಪಲ್. ನೀರ್ ಬಗ್ಗೆ ನೀವು ಕಾಳಜಿ ತಗೊಂಡ್ಬಿಟ್ರೆ ಅಲ್ಲಿ ಮುಗಿತಲ್ಲಿ ಸರ್. ಯಾವಾಗ ಈ ರೋಗಗಳು ಬರ್ತವೆ, ನೀರಿನ ರಕ್ಷಣೆ ಮಾಡ್ಕೊಳ್ಳೋಣ. ನೀರು ಏನು ವಿಷಕಾರಿ ಆಗದಿದ್ದಾಗ ಯಾವ ರೀತಿ ಈ ನೀರಿನ ಗುಣಮಟ್ಟವನ್ನು ಪಾಲನೆ ಮಾಡಬೇಕು, ನಾವು ಯಾವ ರೀತಿ ಎಷ್ಟು ಐಡಿಯಲ್ ಪ್ಯಾರಾಮೀಟರ್ಸ್ ಇರಬೇಕು, ಎಷ್ಟು ರೇಂಜ್ ಇರಬೇಕು, ಅಷ್ಟು ರೇಂಜ್ ಇದ್ದಾಗ ಯಾವ ಸಮಸ್ಯೆನೆ ಬರೋದಿಲ್ಲ. ವಿಷಕಾರಿ ಆಗದಿದ್ದಂಗೆ ನೋಡ್ಕೋಬೇಕು, ಹಾಕಿದ್ದು ಅಂತ ಆಹಾರ ಅಲ್ಲಿ ತ್ವರಿತವಾಗಿ ಆ ಮೀನುಗಳು ತಿಂದು ಹಾಕಬೇಕು. ಹೌದೌದು ಸರ್, ಅಲ್ಲಿ ನೀವು ಹಾಕಿದ ಆಹಾರ ಅಲ್ಲೇ ಇರೋದಾದ್ರೆ ನೋಡ್ಕೊಳ್ಬಾರ್ದು. ಯಾವಾಗ ನಿಮಗೆ ವೇಸ್ಟ್ ಆಹಾರ ಆಗುತ್ತೆ, ಯಾವಾಗ ನೀರಿನ ಗುಣಧರ್ಮ ಹಾಳಾಗುತ್ತೆ, ಈ ರೋಗಗಳು ಬರಂತೆ ಸಾಧ್ಯತೆ ಜಾಸ್ತಿ. ಅದೇ ತರ ನೀರನ್ನು ಕೂಡ ಆಗಾಗ ಬದಲಾವಣೆ ಮಾಡ್ತಾ ಇರಬೇಕಾಗುತ್ತೆ ಹೇಗೆ ಸರ್? ಅದೇ ನೀರಿನ ಗುಣಧರ್ಮಗಳ ಮೇಲೆ ನಾವು ಅವಲಂಬಿತವಾಗಿರ್ತೀವಿ. ಯಾವಾಗ ನೀರನ್ನು ಬದಲಾವಣೆ ಮಾಡಬೇಕಾದ್ರೆ, ನೀರು ಹೆಚ್ಚು ಹಸಿರಾದಾಗ, ನಾವೇನಂದ್ರೆ ಪಾರದರ್ಶಕ ನೀರಿನ ಪಾರದರ್ಶಕ ಅಂತ ಹೇಳ್ತೇವೆ ಸರ್, 30-35 ಸೆಂಟಿಮೀಟರ್ ಇದ್ದಾಗ ಒಂದು ಕೈನ ಎಬ್ಬರಲಿಟ್ಟಾಗ ಅದು ನಮಗೆ ಎಲ್ಲವರೆಗೂ ಕಾಣುತ್ತೋ ಅಲ್ಲಿ 35 ಸೆಂಟಿಮೀಟರ್ ಮೇಲೆ 10 ಸೆಂಟಿಮೀಟರ್ ಕಂಡಾಗ ನೀರು ಹಾಳಾಗಿದೆ, ನೀರು ಚೇಂಜ್ ಮಾಡಿ, ನೀರನ್ನು ಒಂದು 10-15% ಚೇಂಜ್ ಮಾಡಿ ನಾವು ಹೊಸ ನೀರನ್ನು ತುಂಬಿಸಬೇಕಾಗ. ನೋಡಿ, ಈ ಸ್ವಂತ ಬದುಕನ್ನು ಕಟ್ಕೋಬೇಕಂದ್ರೆ ಇದು ಒಂದು ಮೀನುಗಾರಿಕೆ ಕೂಡ ಒಂದು ಉಪಕಸ. ಹೌದೌದು ಸರ್, ಸಾಕಷ್ಟು ಸಾಕಷ್ಟು ಅವಕಾಶಗಳು ಅವಕಾಶ ಇದ್ವೆ. ಇದೊಂದು ಮೀನು ಕೃಷಿ ಒಂದೇ ಅಲ್ಲ, ಮೀನು ಮಾರಾಟ ಮಾಡ್ಬೋದು, ಮೀನಿನ ಉತ್ಪನ್ನಗಳ ಉದ್ಯಮ ಸ್ಥಾಪನೆ ಮಾಡಬಹುದು, ಮತ್ತು ಮೀನಿನ ಹೋಟೆಲ್ ಮಾಡಬಹುದು, ಹೌದು ಮೀನಿನ ಮಾರಾಟ ಮಳಿಗೆ ಮಾಡ್ಕೋಬಹುದು, ಮತ್ತೆ ಇದರಲ್ಲಿ ನೀವು ಬೇಕಾದಂತ ಮೀನು ಬೇಕಂತ ಉಪ ಕಸಬುಗಳಿಗೆ ಏನಿದಾವೆ ಆಹಾರ ಸಪ್ಲೈ ಮಾಡೋದು, ಮೀನು ಮರಿಗೆ ಕೊಡುವಂತದ್ದು ಇದರಲ್ಲೂ ಸಹ ತೋರಿಸ್ಕೋಬಹುದು ಸರ್. ಮತ್ತೆ ಒಂದೆರಡಲ್ಲ ಉದ್ಯೋಗ ಇದು ಮೀನು ಅಂದ್ರೆ ಏನಂತೇಳಿ ಪ್ರತಿಯೊಬ್ಬರು ಮೀನು ಕೃಷಿ ಜಸ್ಟ್ ನೀರಿದೆ ಮೀನು ಬಿಟ್ಬಿಟ್ರೆ ಬೆಳೀತ ಅಂತ ಇದಕ್ಕೆ ಬೇಕಂತ ಪೂರಕ ಚಟುವಟಿಕೆಗಳಿದೆ ಸರ್. ಪೂರಕ ಚಟುವಟಿಕೆ ಬಹಳಷ್ಟಿದೆ, ಆಹಾರ ಪೂರೈಕೆ ಕೊಡೋದು, ಮೀನು ಮರಿಗಳು ಪೂರೈಕೆ ಮಾಡೋದು, ಅವನು ಮೀನು ಹಿಡಿದ ಮೇಲೆ ಮಾರಾಟ ಮಾಡುವಂತದ್ದು, ಮಾರಾಟ ಮಾಡೋದು, ಮಾರುಕಟ್ಟೆ ವ್ಯವಸ್ಥೆ, ಮಾರುಕಟ್ಟೆ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಎಲ್ಲಾ ಇದೆ ಸರ್. ಬಹಳ ಮತ್ತೆ ಮಂಜುಗಡ್ಡೆ ಈ ಕಪಡೋದಕ್ಕೆ, ಹೌದು ಶಿಥಿಲೀಕರಣ ಶಿಥಿಲೀಕರಣ ಮಂಜುಗಡ್ಡೆ ವ್ಯವಸ್ಥೆ ಎಲ್ಲ ಬೇಕಾದ್ರೆ ನಿಮ್ಗೆ ಒಂದು ಉಪಕಸಬೇ ಆಗ್ಬಿಡ್ತದೆ. ಹೌದೌದು ಸರ್. ಹೌದು. ಈಗ ಮೀನು ಕೃಷಿಗೆ ನಮ್ಮ ಯುವಕರಿಗೆ ಯಾವ್ದಾದ್ರು ಸಹಾಯ ಸವಲತ್ತು ನಮ್ಮ ಕೃಷಿ ಇಲಾಖೆ ವತಿಯಿಂದ ಸರ್? ಈಗ ಏನಾಗಿದೆ ಸರ್, ಇತ್ತೀಚಿನ ದಿನಗಳಲ್ಲಿ 2020-25 ಈ ಅನುಷ್ಠಾನ ಸರ್, ಸರಾಸರಿ 20,000 crore ಅಷ್ಟು ಅನುದಾನವನ್ನು ಇಡೀ ದೇಶಕ್ಕೆ ಸರ್ಕಾರದ ವತಿಯಿಂದ ಹಲವಾರು ಯೋಜನೆಗಳಿದೆ ಸರ್. ಮೀನುಗಾರಿಕೆ ಇಲಾಖೆ ಮುಖಾಂತರ ಸರಾಸರಿ 150 ಯೋಜನೆಗಳಿದೆ ಸರ್. ಒಬ್ಬ ಮೀನು ಕೃಷಿ ಹೊಂಡ ತಯಾರು ಮಾಡ್ಕೊಬಹುದು, ಮೀನು ಮಾರಾಟ ಮಳಿಗೆ ಮಾಡಬಹುದು, ಮೀನು ಸಂಸ್ಕರಣಾ ಘಟಕ ಮಾಡಬಹುದು, ಆಹಾರವನ್ನು ಉತ್ಪಾದನೆ ಘಟಕ ಇರಬಹುದು, ಮತ್ತೆ ಹಲವಾರು ಮೀನು ಮರಿಗಳು ಉತ್ಪಾದನೆ ಕೇಂದ್ರ ಮಾಡ್ಕೋಬಹುದು, ಹಲವಾರು ಯೋಜನೆ ಇದಾವೆ ಸರ್. ಈ ಯೋಜನೆಗಳ ಸದುಪಯೋಗ ಮಾಡ್ಕೋಬಹುದು ಯುವಕರು. ಹೌದು. ಅದೇ ರೀತಿ ಹೊಸ ತಂತ್ರಜ್ಞಾನದ ಮಹತ್ವ ಇಲ್ಲಿ ಎಷ್ಟು ಪರಿಣಾಮ ಬೀರುತ್ತೆ? ಖಂಡಿತವಾಗಿ ಬಹಳ ಪರಿಣಾಮ. ಹಲವಾರು ತಂತ್ರಜ್ಞಾನಗಳಿವೆ ಮೀನುಗಾರಿಕೆ ಮೀನು ಕೃಷಿಯಲ್ಲಿ ಅಳವಡಿಸ್ಕೊಂಡು ಸರ್. ಇವತ್ತು ನಾವು ನೋಡಬೇಕು RAS ಅಂತ ಒಂದು ಮೀನು ಕೃಷಿ ತಂತ್ರಜ್ಞಾನ ಇದೆ, ಮತ್ತೆ ಬಯೋಫ್ಲಾಕ್ ಅಂತ ಒಂದು ಹೊಸ ಪದ್ಧತಿ, ಇದು ಇಸ್ರೇಲ್ ದೇಶದ ಆಧಾರಿತ ಒಂದು ತಂತ್ರಜ್ಞಾನ ನಮ್ಮ ದೇಶದಲ್ಲಿ ಅಳವಡಿಸಿಕೊಂಡು ಇವತ್ತು ಈ ತಂತ್ರಜ್ಞಾನ ಮುಖಾಂತರ ಸಹ ಮೀನು ಕೃಷಿ ಮಾಡ್ತಿದ್ದಾರೆ. ಅಲ್ಲಿ ಏನದು ನಾವು ಮಾಡಬಹುದು ಹೊಸ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ? ಹೊಸ ತಂತ್ರಜ್ಞಾನ ಇಲ್ಲಿ ಸರ್, ಕಡಿಮೆ ಜಾಗದಲ್ಲಿ ಹೆಚ್ಚು ಮೀನು ಉತ್ಪಾದನೆ ಮಾಡುವಂತ ತಂತ್ರಜ್ಞಾನಗಳು. ಇಲ್ಲಿಗೆ ಬೇಕಾದಂತ ಪೂರಕವಾದಂತ ಬಹಳಷ್ಟು ಟೆಕ್ನಿಕಲ್ ನಾಲೆಡ್ಜ್ ಬೇಕಾದ್ರೆ ಇನ್ಪುಟ್ಸ್ ಬೇಕಾಗುತ್ತೆ. ಅದನ್ನ ತರಬೇತಿ ಪಡೆದಂತ ಯುವಕರು ಮಾತ್ರ ಅದನ್ನ ತಂತ್ರಜ್ಞಾನ ಅಳವಡಿಸಿಕೊಂಡು ಈ ಮೀನು ಕೃಷಿ ತೊಡಸ್ಕೊಂಡ್ರೆ ಲಾಭ ಇದೆ. ಏನು ತರಬೇತಿ ಇಲ್ಲದೆ ಸಬ್ಸಿಡಿ ಬರುತ್ತೆ ಅಂತೇಳಿ ಯಾವುದೋ ಒಂದು ಪಟ್ಟಣದಲ್ಲಿ ಅಥವಾ ಶಹರದಲ್ಲಿ ಒಂದು 40-30 ಸೈಟ್ ಅಲ್ಲಿ ಅದು ತೆಗ್ಗು ಅಥವಾ ಗುಂಡಿ ಮಾಡಿ ಅಲ್ಲಿ ಅದು ಮಾಡೋದ್ ಬೇಡ ಸರ್, ಅಂತದಕ್ಕೆ ಅವಶ್ಯಕತೆ ಇಲ್ಲ. ನೀವೇನಾದ್ರು ಅಂತ ನಿಮ್ಮ ಜಾಗದಲ್ಲಿದ್ರೆ ತಾಜಾ ಮೀನು ಮಾರಾಟ ಮಳಿಗೆ ಮಾಡ್ಕೊಳ್ಳಿ, ಅದು ಔಟ್ಲೆಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ದಂತ ಈ ಬೇರೆ ಬೇರೆ ವಿಧ ಮೀನಿಗೆ ಸಂಬಂಧಪಟ್ಟ ಪೂರ್ಕಗಳು, ತಾಜಾ ಮೀನು ಅಂದ್ರೆ ಮೀನು ಸಾಯಿಸ್ದೇನೆ ಅಲ್ಲೇ ಇಟ್ಟಿಡೋದು, ಅದು ಲೈಫ್ ಫಿಶ್ ಮಾರ್ಕೆಟಿಂಗ್, ಅದಕ್ಕೂ ಸ್ಕೀಮ್ ಇದೆ ಸರ್. ಅದಕ್ಕೂ ಮೀನುಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಅದಕ್ಕೂ ಯೋಜನೆ ಇದೆ. ಅದಕ್ಕೂ ನಿಮಗೆ ಘಟಕ ವೆಚ್ಚ 10-20 lakh ವರೆಗೆ ಇದೆ. ಇದು ಅದಕ್ಕೆ ಸಬ್ಸಿಡಿ ಇದೆ. SC/ST ಎನಿ ವುಮೆನ್ ಗೆ 60% ಸಬ್ಸಿಡಿ ಇದೆ, ಜನರಲ್ ಗಾದ್ರೆ 40% ಇದೆ. ಸಪೋಸ್ 20 lakh ಇದ್ರೆ ಒಬ್ಬ ಹೆಣ್ಣು ಮಗಳು ಆ ಯೋಜನೆ ಪಡ್ಕೊಂಡ್ರೆ ಫಲಾನುಭವಿಗೆ ಲೈವ್ ಮೀನು 12 lakh ಸಬ್ಸಿಡಿ ಸಿಗುತ್ತೆ. ಲೈವ್ ಮೀನಲ್ಲಿ ಯಾವ್ಯಾವ್ದು ಇಟ್ಟುಕೊಳ್ಬಹುದು ರಾಜಣ್ಣ ಅವರೇ? ಸರ್, ಎಲ್ಲಾ ತರದ ಮೀನುಗಳು ಇಡಬಹುದು. ಕಟ್ಲಾ, ರೋಹು, ಕಾಮನ್ ಕಾರ್ಪ್, ಈ ಕುಚ್ ಮೀನು, ಕೊರ ಮೀನು ಅಂತ ಹೇಳ್ತೀವಿ, ತಿಲಾಪಿಯ, ಇಂತ ಸಿಗ್ ಇವೆಲ್ಲಾನು ನಾವು ಮಾರಾಟ ಮಾಡಬಹುದು. ಇನ್ನೊಂದು, ಈ ಬೆಳೆಗಳಿಗೆ ಈ ಬೆಳೆದ ಮೀನುಗಳ ಮಾರಾಟ ಮಾಡುವ ಮಾರುಕಟ್ಟೆ ವ್ಯವಸ್ಥೆ ಹೆಂಗಿರಬೇಕು? ಸರ್, ನಾವು ಏನ್ ನೋಡಿದ್ವಿ ಇತ್ತೀಚಿನ ದಿನಗಳಲ್ಲಿ, ನಾವು ಈ ಸಂತೆಗಳಲ್ಲಿ ನಾವು ರೋಡ್ ಸೈಡ್ ಅಲ್ಲಿ ಈ ತರಕಾರಿ ಮೀನುಗಳನ್ನ ಮಾರಾಟ ಮಾಡ್ತೀವಿ. ಅದೇ ನಾವು ಚಪ್ಪಲಿ ಅಂಗಡಿ ನೋಡಿ ಎಲ್ಲಿ ಇರುತ್ತೆ, ಎಸಿ ರೂಮ್ ಅಲ್ಲಿ ಇರುತ್ತೆ. ಹೌದು. ಆ ರೀತಿಯಂತ ಕಾನ್ಸೆಪ್ಟ್ ನಾವು ಮೀನು ಮಾರಾಟ ಮಳಿಗೆ ಬರ್ಬೇಕು ಸರ್. ಒಂದು ಅದಕ್ಕೆ ಆದಂತ ತಾಜಾತನ ಕಾಪಾಡೋದು, ಫ್ರೀಜ್ ಇರ್ಬೋದು, ಮಂಜುಗಡ್ಡೆ ವ್ಯವಸ್ಥೆ ಇರಬೇಕು, ಮತ್ತೆ ಎಸಿ ಇರಬೇಕು, ಗ್ಲಾಸ್ ಇರಬೇಕು, ಹೈಜಿನಿಕ್ ಇರಬೇಕು, ನೋಡಕ್ಕೆ ಚಂದ ಇರಬೇಕು. ಇದು ನಿಜ ಕೂಡ, ಯಾಕಂದ್ರೆ ನೀವು 100,000 crore ನೀವು ಹಣ ಇಲ್ಲಿ ತೊಡಗಿಸಿರ್ತೀರಿ. ಹೌದು. ಮತ್ತೆ ನೀವು ಎಲ್ಲೋ ಒಂದು ಅಂಚಿಗೆ ನೀವು ತಗೊಂಡೋಗಿ ಮಾರ್ತೀರ, ರೋಡ್ ಸೈಡ್ ನೆಲದಲ್ಲಿ ಹಾಕಿ ಮಾರಾಟ ಮಾಡೋದು, ನಮ್ ದುಡ್ಡಿಗೆ ಮಹತ್ವ ಇಲ್ಲೇನಾ? ಇಲ್ಲ, ಅದು ನಾವು ತಿನ್ನಂತ ಆಹಾರ ಸರ್. ದೇ ಮತ್ತೆ ಅದು ಒಳ್ಳೆ ಪೌಷ್ಟಿಕಾಂಶದ ಆಹಾರ. ಅಂತ ಆಹಾರನ ನಾವು ರೋಡಲ್ಲಿ ಬಿಟ್ಟುಬಿಟ್ಟು ಮಾರಾಟ ಮಾಡೋದ್ರೆ ಹೈಜಿನಿಕ್ ಇರಲ್ಲ. ಅದಕ್ಕೆ ಏನಂತ, ಅದಕ್ಕೆ ಮಾರಾಟ ವ್ಯವಸ್ಥೆ ಇದೆ ಸರ್. ಒಳ್ಳೆ ಒಂದು ವ್ಯವಸ್ಥಿತವಾದಂತ ಒಂದು ಸುಸಜ್ಜಿತವಾದ ಜಾಗ, ಮತ್ತು ಅದಕ್ಕೆ ಬೇಕಂತ ಶಿಥಿಲೀಕರಣ ವ್ಯವಸ್ಥೆ ಮತ್ತು ಫ್ರೀಜರ್ಸು ಇದ್ದು ಮಾರಾಟ ಮಾಡಿದ್ರೆ ಖಂಡಿತವಾಗಿಯೂ ಇವತ್ತಿನ ಆರೋಗ್ಯ ದೃಷ್ಟಿಯಿಂದ ಜನಗಳಿಗೆ ಜನರು ಕೂಡ ಆಕರ್ಷಣೆ ತಗೊಂಡು ಹೋಗ್ತಾರೆ. ಇದು ಇಲ್ಲಿ ಹಣದ ಸಮಸ್ಯೆ ಅಲ್ಲ, ನಾವು ಯಾವ ರೀತಿಯಾದಂತ ಪೂರಕವಾಗಿ ಅವರಿಗೆ ಕೊಡ್ತು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ತುಂಬಾ ಸಂತೋಷ ಡಾಕ್ಟರ್ ರಾಜಣ್ಣ ಅವರೇ. ಜಲಾನಯನ ಪ್ರದೇಶದಲ್ಲಿ ಕೃಷಿ ಮೀನುಗಾರಿಕೆ ಬಗ್ಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನ ನೀಡಿದ್ರಿ. ಕೆಲವು ಯುವಕರಿರ್ತಾರೆ ನಮ್ಮ ರಾಜಣ್ಣ ಅವರ ಜೊತೆಗೆ ಈ ಮೀನು ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ಹೇಳ್ಬೋದಲ್ಲ? ಖಂಡಿತ ಹೇಳಿ ಸರ್. 9740 9740 570 570 6 5 7. ಯಾರಾದರೂ ತರಬೇತಿಯ ಬೇಕಾದ್ರೆ ಮೀನು ಕೃಷಿ ಮೀನು ಸಂಬಂಧಪಟ್ಟದ್ದು ನಮ್ಮ ಮೀನುಗಾರಿಕೆ ಸಂಶೋಧನಾ ಮಾಹಿತಿ ಕೇಂದ್ರ ಹೆಬ್ಬಾಳಲ್ಲಿ ಹಲವಾರು ರೀತಿಯ ಮೀನು ಕೃಷಿಯ ಬಗ್ಗೆ ತರಬೇತಿಗಳನ್ನು ಹಮ್ಮಿಕೊಳ್ತೀವಿ. ದಯವಿಟ್ಟು ಅಂಥವ್ರು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಖಂಡಿತ ಅವರು ತರಬೇತಿಯನ್ನು ಕೊಡೋದಕ್ಕೂ ಅವಕಾಶ ಇದೆ ಸರ್ ನಮ್ಮಲ್ಲಿ. ಇನ್ನೊಮ್ಮೆ ರಾಜಣ್ಣ ಅವರೇ, ನಮಗೆ ಆಕಾಶವಾಣಿ ಪರವಾಗಿ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಜಲಾನಯನ ಪ್ರದೇಶದಲ್ಲಿ ವೈಜ್ಞಾನಿಕ ಮೀನುಗಾರಿಕೆ ಈ ವಿಷಯವಾಗಿ ಡಾಕ್ಟರ್ ಕೆಬಿ ರಾಜಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನ ಸಂದರ್ಶಿಸಿದ್ದವರು ತಿಮ್ಮಪ್ಪ ಹೆಚ್ಚಗೌಡ. ಇನ್ನು ತುರುವೇಕೆರೆ ತಾಲೂಕು ಮಾಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದವನ್ನ ಕೇಳೋಣ. ನೀತಿ ಹರಿತೋ ನಡೆಯಾದಿರುವ ರೈತ ಬಾಂಧವರೇ, ತುರುವೇಕೆರೆ ತಾಲೂಕು ಮಾಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಕಡಗಿರಿಯಿಂದ ಇದುವರೆಗೆ ತತ್ವ ಪದವನ್ನು ಕೇಳುತ್ತಿದ್ದೀರಿ. ಕೃಷಿರಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಸಮಯ ಬಂದಿದೆ. ಒಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳಿಬಿಡೋಣ.